ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ನಮ್ಮೆಲ್ಲ ರೈತ ಬಾಂಧವರಿಗೆ ಇಂದಿನ ಕಿಸಾನವಾಣಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಇಂದಿನ ಕಿಸಾನವಾಣಿಯಲ್ಲಿ ಜೇನು ಸಾಕಾಣಿಕೆ ಮತ್ತು ಹೆಜ್ಜೇನು ಕುಟುಂಬಗಳ ಸಂರಕ್ಷಣೆ, ಈ ಕುರಿತು ಯಲ್ಲಾಪುರ ತಾಲೂಕಿನ ಮುದ್ದಿನಗದ್ದೆಯ ರಾಮ ಹೊನ್ನಪ್ಪ ಮರಾಠೆ ಅವರೊಂದಿಗೆ ಸಂದರ್ಶನ. ಈಗ ನಮ್ಮ ಜೊತೆಯಲ್ಲಿ ರಾಮ ಹೊನ್ನಪ್ಪ ಮರಾಠಿ ಅವರಿದ್ದಾರೆ. ಇವರು ಯಲ್ಲಾಪುರ ತಾಲೂಕಿನ ಮುದ್ದಿನಗದ್ದೆ ಗ್ರಾಮದವರು. ಪ್ರಮುಖವಾಗಿ ಜೇನು ಸಾಕಾಣಿಕೆ ನಾವು ಪೆಟ್ಟಿಗೆಯೊಳಗೆ ಹಾಕಿ ಸಾಕಾಣಿಕೆ ಮಾಡುವುದು ಒಂದು. ನೈಸರ್ಗಿಕವಾಗಿ ಹೆಜ್ಜೇನು ಇರ್ತಾವಲ್ಲ, ದೊಡ್ಡ ದೊಡ್ಡ ಕಟ್ಟಡಗಳ ಮೇಲೆ, ಟವರ್ಗಳ ಮೇಲೆ ದೊಡ್ಡ ದೊಡ್ಡ ಹುಟ್ಟು ಕಟ್ಟಿ ಹೆಜ್ಜೇನು ಇಡ್ತಾ ಇರ್ತಾವ. ಜನ ಅವಕ್ಕೆ ಬಹಳ ಹೆದರ್ತಾ ಇರ್ತಾರೆ, ಮತ್ತೆ ಎಷ್ಟೋ ಸರಿ ಕಚ್ಚಿನೂ ತೊಂದರೆ ಮಾಡಿದವು. ಆದರೆ ಅವುಗಳನ್ನ ಹಾಗೆ ಮಾಡಬಾರದು, ಅವು ಬಹಳ ಉಪಕಾರಿ ಕೀಟಗಳು ಅಂತೇಳಿ ರಾಮ ಹೊನ್ನಪ್ಪ ಮರಾಠಿ ಅವರು ಹೇಳ್ತಾರೆ. ಯಾಕಂದ್ರೆ ಈ ನಿಟ್ಟಿನೊಳಗೆ ಅನೇಕ ಕೆಲಸಗಳನ್ನು ಅವ್ರು ಮಾಡಿದ್ದಾರೆ. ಏನೆಲ್ಲ ಮಾಡಿದ್ದಾರೆ ಕೇಳೋಣ. ನಮಸ್ಕಾರ ಮರಾಠಿ ಅವರು. ಹಾ ನಮಸ್ಕಾರ. ಈಗ ಹೆಜ್ಜೇನು ಬಗ್ಗೆ, ನೀವು ಬಹಳ ಪ್ರಸಿದ್ಧ ಈ ಪ್ರದೇಶದೊಳಗೆ, ಏನದು ಹೆಜ್ಜೇನು ಬಗ್ಗೆ ನಿಮ್ಗೆ ಅಷ್ಟೊಂದು ಕಾಳಜಿ ಏನು? ನಮಗೆ ಹೆಜ್ಜೇನು ಬಗ್ಗೆ ಕಾಳಜಿ ಅಂದ್ರೆ, ನಾನು ನನ್ನ ಅಜ್ಜ ಮತ್ತೆ ತಂದೆಯವರು ಎಲ್ಲರೂ ಹಿಂದಿನ ಕಾಲದಿಂದ ನನ್ನ ಹುಟ್ಟುಕೊಸ್ಬು ನನ್ನ ಶಾಲೆನೇ ಇದು. ಏನಂದ್ರೆ ಜೇನು ಆದಷ್ಟು ಬಟ್ಟಿ ಸಂತತಿ ಉಳಿಸಬೇಕು. ಈ ಸಾಕು ಜೇನಿಗಿಂತ ಇದು ಪ್ರೀ ಪರಾಗಪರ್ಶ ಆಗೋದು ಹೆಜ್ಜೇನು. ಅದು ಒಂದು ಜೇನು ಅಂದ್ರೆ 3 ಕಿಲೋಮೀಟರ್ ವ್ಯಾಪ್ತಿ ಪ್ರದೇಶದಲ್ಲಿ ಎಲ್ಲಾ ಕಡೆ ಪರಾಗಪರ್ಶ ಆಗ್ತದೆ. ಅವು ಸಾಕಾಣಿಕೆ ಮಾಡ್ಲಿಕ್ಕೆ ಬರುದಿಲ್ಲ, ಅದು ಎಲ್ಲ ರೈತರಿಗೆ ಬಹಳಷ್ಟು ಇದು ಉಪಕಾರ ಆಗುದು. ಅದರಿಂದ ನಾನು ಈ ಸಂತತಿಯನ್ನು ಉಳಿಸಬೇಕು ಅಂತ ನಮ್ದು ಈ ಹೆಜ್ಜೇನಂದ್ರೆ ನನ್ನ ಪಾಲಿಗೆ ಇದು ದೇಶದ ಪ್ರಾಣಿ. ಈ ಆನೆ ಹುಲಿ ನವಿಲೆಲ್ಲ ಚಂದದ ಪ್ರಾಣಿ, ಆದ್ರೆ ರೈತರಿಗೆ ಉಪಕಾರ ಆಗುವಂತದ್ದು ಹೆಜ್ಜೇನು. ಅದ್ರ ಸಲುವಾಗಿ ನಾನು ಇದು ನಾನು ಇಲ್ಲಿಂದ ಬಿಜಾಪುರ ಸಿಂದಗಿ ಗುಲ್ಬರ್ಗ ಇಡೀ ಕರ್ನಾಟಕದಲ್ಲಿ ಒಂದು ಜೇನು ಇದೆ ಅಂದ್ರೆ ನನ್ಗೆ ಮೆಸೇಜ್ ಬಂತು ಅಂದ್ರೆ ನಾನು ಆ ಊರಿಗೆ ಹೋಗಿ ಚೀಲ ತುಂಬಿ ಕಾಡಿಗೆ ಬಿಡುವ ವ್ಯವಸ್ಥೆ ಮಾಡ್ತೀನಿ. ಅಲ್ಲಿ ಆ ಅಕ್ಕಪಕ್ಕ ಇದ್ದವರಿಗೆಲ್ಲ ಜನಕ್ಕೆ ನಿಲ್ಲಿಸಿ ಯಾವ ರೀತಿ ಮಾಡುವುದಂತ ಅವ್ರ ಮುಖಾಂತರ ಮಾಡಿ ತೋರಿಸ್ತಾ ಇದ್ದೀನಿ. ನಾನೊಬ್ಬನೇ ಇಲ್ಲ, ನಾನು ಮಾಡುವಂತ ಕೆಲಸ ಇಡೀ ನಮ್ಮ ರೈತರಿಗೆ ಗೊತ್ತಾಗಬೇಕು. ನಮ್ಮಿಂದ 100 ಜನ ಕಲಿಬೇಕು, ಅವರು ಅದೇನೆ ಮುಂದುವರಿಸಬೇಕು, ಅದೇ ನಮ್ದು ಸೂಚನೆ. ಪ್ರೀತಿಯಿಂದ ಅದಕ್ಕೆ ನಮ್ಮ ದೇಶದ ಪ್ರಾಣಿ ಅಂತೇಳಿದ್ರೆ ಅದು ಬಹಳ ಭಾವನಾತ್ಮಕವಾಗಿ ನಿಜ ಕೂಡ. ಯಾಕೆ ಅಷ್ಟೊಂದು ಪ್ರೀತಿ ಅದ್ರ ಮೇಲೆ ಅಂದ್ರೆ, ಅವು ಈ ನಮ್ಮ ಕಾಡು ಪ್ರದೇಶದಲ್ಲಿ ಏನಾಗ್ತಾವ, ಯಾರು ತೊಂದರೆ ಕೊಡುದಿಲ್ಲ. ಕಾಡಿಗೆ ದೊಡ್ಡ ದೊಡ್ಡ ಗಿಡದಲ್ಲಿ ಇರ್ತಾವ ಈ ಜೇನು, ಅಲ್ಲಿ ಯಾರು ತೊಂದರೆ ಕೊಡುದಿಲ್ಲ, ಯಾರು ಸುಡುಲಿಕ್ಕೆ ಏನು ಅಷ್ಟು ಮಾಡ್ಲಿಕ್ಕೆ ಆಗುದಿಲ್ಲ. ಇದು ಈ ಮಳೆಗಾಲದಲ್ಲಿ ಬಯಲುಸೀಮೆ ದಿಕ್ಕಿನಲ್ಲಿ ಎಲ್ಲ ಬೆಳೆ ಬೆಳೆ ಎಲ್ಲೆಲ್ಲಿ ಇದೆ ಅಲ್ಲಿ ಅವು ಇರ್ತಾವ. ಅವು ಎಲ್ಲವರ್ಕಲ್ಲಿ ಸಾಕಲಿಕ್ಕೆ ಬರುದಿಲ್ಲ. ಬಾಕಿ ಏನು ಜೇನು ಸಾಕಣೆ ಮಾಡಬೇಕು ಅಂತ ಜನಕ್ಕೆ ರೈತರಿಗೆ ಬಹಳಷ್ಟು ಕಲಿಸ್ತಾ ಇದ್ದಾರೆ. ಅದು ಕಲಿಸಿದ ಏನು ಪ್ರಯೋಜನ ಆಗುದಿಲ್ಲ. ಅವು ಪ್ರೀ ಪರಾಗಪರ್ಶ ಆಗ್ತದಲ್ಲ, ಅದರಿಂದ ಇವು ಆದಷ್ಟು ಮಾಡಿ ಉಳಿಸಬೇಕು, ಈ ಸಂತತಿ ಮುಂದುವರಿಸಬೇಕು. ಈ ಹೆಜ್ಜೇನಿದ್ರೆ ನಮಗೆ ಮುಂದೆ ಕಾಡಿನಲ್ಲಿ ಬೆಳೆ ಆಗ್ತದೆ, ಕಾಡಿನಲ್ಲಿ ಬೆಳೆ ಆದ್ರೆ ಈ ಪ್ರಾಣಿಗೆ ಆಹಾರ ಆಗ್ತದೆ, ಮತ್ತೆ ಗಿಡ ಆಗ್ತಾವ. ಗಿಡ ಈಗ ಪರಾಗಪರ್ಶ ಆಗಲಿಲ್ಲ ಆದ್ರೆ ಕಾಡಿನಲ್ಲಿ ಬೆಳೆ ಯಾವುದು ಆಗುದಿಲ್ಲ, ಹೂಗು ಹಣ್ಣು ಯಾವುದು ಸಿಕ್ಕುದಿಲ್ಲ. ಈ ಪ್ರಾಣಿಗೆ ಎಲ್ಲ ಆಹಾರ ಆಗ್ತದೆ ಈ ಹೆಜ್ಜೇನಿಂದ. ಈಗ ನಾವು ಸಾಕು ಜೇನು ಇದು 1.5 ಕಿಲೋಮೀಟರ್ ಮಾತ್ರ ಪರಾಗಪರ್ಶ ಆಗ್ತವೆ. ಹೆಜ್ಜೇನು ಅಂದ್ರೆ 3 ಕಿಲೋಮೀಟರ್ ವ್ಯಾಪ್ತಿ ಪ್ರದೇಶದಲ್ಲಿ ಎಲ್ಲಾ ಪರಾಗಪರ್ಶ ಆಗ್ತವೆ. ಅದರಿಂದ ನನಗೆ ಬಹಳಷ್ಟು ಇದು ಇಂಟ್ರೆಸ್ಟ್. ನಾನು ಹಗಲ ಹೊತ್ತಿನಲ್ಲಿ ಹೋಗಿ ಎಲ್ಲಾ ಕಡೆ ಹೋಗಿ ತರಬೇತಿ ಮಾಡ್ತಾ ಇದ್ದೀನಿ. ಏನಂದ್ರೆ ನೀವು ರಾತ್ರಿ ಹೋಗಿ ಸುಡ್ತಿರಲ್ಲ, ಸುಡಬಾರದು ಅಂತ ಹಗಲ ಹೊತ್ತಿನಲ್ಲಿ ಹತ್ತಿ ಯಾವ ರೀತಿ ಬಿಡಿಸುದು ಅಂತ ತೋರಿಸ್ತಾ ಇದ್ದೀನಿ. ಯಾರಿಗೆ ತೊಂದರೆ ಆದ್ರೆ ಚೀಲ ತುಂಬಿ ಕಾಡಿಗೆ ಬಿಡುವ ವ್ಯವಸ್ಥೆ ಮಾಡಿ ಯಾವ ರೀತಿ ಮಾಡುವುದು ಅಂತ ಜನಕ್ಕೆ ತೋರಿಸ್ತಾ ಇದ್ದೀನಿ. ನಾನು ಇಷ್ಟು ಹೋದಲ್ಲಿ ಒಬ್ರು ನನಗೆ ಇಲ್ಲಿ ಕೂಡಲ ಸಂಗಮನ ಹತ್ರ ಒಂದು ಹುಡುಗ ಸಿಕ್ಕಿದಾನೆ ಬಹಳಷ್ಟು ನನ್ನ ಜೊತೆಲಿ. ಅವನಿಗೆ ಬಾಗಲಕೋಟದಲ್ಲಿ ಒಂದು 15 ವರ್ಷ ಹಿಂದೆ ನನ್ನ ಕಲ್ಲಿ ತರಬೇತಿ ಪಡೆದವ. ಯೂನಿವರ್ಸಿಟಿಗೆ ನಾನು ತರಬೇತಿ ಕೊಡ್ಲಿಕ್ಕೆ ಹೋಗ್ತಿದ್ದೀನಿ. ಅಲ್ಲಿ ಅವರು ಬಂದು ಜೊತೆಯಲ್ಲಿ ಬಂದು ನನಗೆ ಈ ವರ್ಷ ಕರ್ಕೊಂಡು ಹೋಗಿ ಅವರು 4 ಜೇನು ಯಾವ ರೀತಿ ಮಾಡೋದು ಅಂತ ನನ್ನ ಕಲ್ಲಿ ಕೊತ್ಕೊಂಡ್ರೆ ಆ ಏರಿಯಾದಲ್ಲಿ ಅವರು ಕಲಿಸ್ತಾ ಇದಾರೆ. ಈ ಕಡೆ ಒಂದು ಮಂಡ್ಯದಲ್ಲಿ ಒಂದು ಹುಡುಗ ನನ್ನ ಮೊಬೈಲ್ ಅಲ್ಲಿ ಸಂಪರ್ಕ ಮಾಡ್ಕೊಂಡು ಆ ಏರಿಯಾದಲ್ಲಿ ಅವು ಮಾಡ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ಇಡೀ ಕರ್ನಾಟಕದಲ್ಲಿ ಎಲ್ಲರೂ ಇದೇ ಜನ ರೈತರು ಮಾಡಲಿ ಅಂತ. ಈ ರೈತರಿಗೆ ಭಾರಿ ಪ್ರೀ ಪರಾಗಪರ್ಶ ಆಗುವುದು. ಈ ನೀವು ಗೊಬ್ಬರ ಮತ್ತೆ ಔಷಧಿ ಯಾವ್ದು ಹೊಡೆಯದ್ರು ಈ ಪರಾಗಪರ್ಶ ಆದ್ರೆ ಉತ್ತಮ ಬೆಳೆ, ಬೆಳೆನೂ ಉತ್ತಮ ಆಗ್ತದೆ. ಮತ್ತೆ ಕೀಟನಾಶಕ ಯಾವ್ದು ಹೊಡಿಬಾರದು ಅಂತ ನನ್ನ ಉದ್ದೇಶ. ಕೀಟನಾಶಕ ರೈತರಿಗೆ ಭಾರಿ ನಷ್ಟ ಅದು. ಈ ನಾವು ಸಾಕ್ತಕ್ಕಂತ ತುಡುವೆ ಜೇನುಗೂ ಈ ಹೆಜ್ಜೇನಿಗೂ ಏನ್ ವ್ಯತ್ಯಾಸ? ಇವು ನಾವು ಸಾಕು ಜೇನು ಎಲ್ಲವ್ರಿಗೆ ಬರ್ತಾ ಇಲ್ಲ. ಈ ಕೆಲವು ಜನ ರೈತರು ಏನ್ ಮಾಡ್ತಾರೆ, ಗೂಡು ಕೊಡ್ಲಿಕ್ಕೆ ಚಲೋ ಗೂಡು ಕೊಡ್ತಾ ಇಲ್ಲ. ಗೂಡು ಕೊಟ್ಟರು ಒಂದು ರೈತರಿಗೆ 3 ಸಲ 1 ವರ್ಷದಲ್ಲಿ ತರಬೇತಿ ಆಗಬೇಕು. ಯಾರು ತರಬೇತಿ ನೀಡ್ತಾ ಇಲ್ಲ. ಯಾವ ರೀತಿ ತರಬೇತಿ ಅಂದ್ರೆ ಈ ಸಾಕು ವಿಧಾನದಲ್ಲಿ ಯಾವ ಸಾಕೋದು, ನೆಕ್ಸ್ಟ್ ಮಾರ್ಚ್ ತಿಂಗಳಲ್ಲಿ ಡಿವಾಡೆ ಬರ್ತದಲ್ಲ, ಡಿವಾಡೆ ಯಾವ ರೀತಿ ಮಾಡೋದು ಅದ್ರ ಕಲಿಸ್ಬೇಕು ಆ ಗೂಡು ಮಾಡುವಂತ ರೈತರಿಗೆ. 3ನೇ ಸಲ ತುಪ್ಪ ಬಿಡಿಸುವಾಗ ಯಾವ ರೀತಿ ಬಿಡಿಸಬೇಕು ಅಂದ್ರೆ ನಮಗೆ ತುಪ್ಪ ಅವ್ರ ಮನೆ ಮುರ್ಕೊಂಡು ತುಪ್ಪ ತೆಗಿಬಾರ್ದು. ಕಾಲ್ಭಾಗ ಒಂದೊಂದ್ಸಲ ಕಾಲ್ಭಾಗ ತುಪ್ಪ ತೆಗಿಬೇಕು. ಅವ್ರ ಗೂಡು ಚೆಂದಾಗಿರ್ಬೇಕು ಅಂದ್ರೆ ನಮ್ಮ ಮಕ್ಕಳು ಅವ್ರ ಮಕ್ಕಳು ಬೇರೆ ಅಲ್ಲ. ಅದೇ ರೀತಿಯಲ್ಲಿ ನಾವು ಆ ಭಾವನೆಯಲ್ಲಿ ಮಾಡಬೇಕು ಅಂದ್ರೆ ತುಪ್ಪದ ಆಸೆ ಮಾಡಿಕ್ಕಿಲ್ಲ ನಮಗೆ. ಈ ಜೇನಂದ್ರೆ ನಾವು ತಿನ್ನುವಂತ ಆಹಾರ ಏನಿದೆ ನೋಡಿ, ಭತ್ತ, ಜೋಳ, ಗೋಧಿ, ಕಡ್ಲೆ, ಪ್ರತಿ ಒಂದು, ಮತ್ತೆ ಗೇರು, ಮಾವು, ಚಿಕ್ಕು, ತೆಂಗು, ಪ್ರತಿ ಒಂದಕ್ಕೂ ಪರಾಗಸ್ಪರ್ಶ ಆಗ್ತದೆ. ಒಂದು ನಾವು ಒಂದು ಗೂಡು ಸಾಕಿದ್ವಿ ಅಂದ್ರೆ ನಮ್ಮ ಮನೆ ಪಕ್ಕದಲ್ಲಿ ಒಂದು ಮಾವಿನ ಗಿಡ ಇತ್ತು ಅಂತ ಹೇಳ್ಕೊಳ್ಳಿ. ಆ ಗಿಡಕ್ಕೆ ಹೂಗಾಗೋ ಟೈಮಲ್ಲಿ ನಮ್ಮಲ್ಲಿ ಜೇನಿತ್ತು ಅಂದ್ರೆ ಯಾವ ಟೊಂಗೆ ನಿಲ್ಲುವುದಿಲ್ಲ. ಆ ನಮ್ಮನೆ ಕಾಯಿ ಉತ್ತಮ ಕಾಯಿ ಬರುತ್ತದೆ. ಚಿಕ್ಕು ಹಾಗೆಯ, ಚಿಕ್ಕನು ಅದೇ ಟೈಪು, ಪೇರ್ಲು ಹಾಗೆಯ, ಲಿಂಬು, ಮಾವು ಎಲ್ಲ ಪ್ರತಿ ಒಂದು ಪರಾಗಸ್ಪರ್ಶ ಆದ ಮಾತ್ರ ನಮಗೆ ರೈತರಿಗೆ ಆಹಾರ. ನಾವು ಈ ತುಪ್ಪದ ಆಸೆ ಯಾವತ್ತು ಮಾಡ್ಲಿಕ್ಕಿಲ್ಲ. ನಮಗೆ ಸಮಗ್ರ ಬೆಳೆಯಲ್ಲಿ ಎಲ್ಲದೂ ಬರಬೇಕು. ಈ ತುಪ್ಪ ನಾವು ವರ್ಷ ಕಮ್ಮಿ ಪ್ರಮಾಣದಲ್ಲಿ ತೆಗಿಬೇಕು, ಅವ್ರ ಗೂಡು ಚಂದ ಇರಬೇಕು. ಇದೇ ಉದ್ದೇಶ ನಮ್ಮದು. ಹೆಜ್ಜೆನ ಬಗ್ಗೆ ಇನ್ನೊಂದಿಷ್ಟು ಪ್ರಶ್ನೆ ಅಂತ ಹೇಳಿದ್ರೆ, ಅವುಗಳನ್ನ ಜನರು ಬಹಳ ಹೆದರ್ತಾರೆ. ಮತ್ತೆ ಕಲ್ಲು ಒಗೆಯೋದು ಅಥವಾ ಬೆಂಕಿ ಹಾಕಿ ಸುಡುವುದು ಅಥವಾ ರಾಸಾಯನಿಕ ಸಿಂಪರಣೆ ಮಾಡೋದು ಹಿಂಗೇನೂ ಮಾಡ್ತಾರೆ. ಯಾಕಂದ್ರೆ ಅವು ತೊಂದರೆ ಕೊಡ್ತವು, ಬೇರೆ ಕಡೆ ಹೋಗಲಿ ಅಥವಾ ಸತ್ತು ಹೋಗಲಿ ಅನ್ನುವಂಥ ಆಶಯ. ಆದರೆ ನೀವು ಅದನ್ನು ಹೇಗೆ ನಿರ್ವಹಿಸ್ತೀರಿ? ಅದನ್ನ ಹೇಗೆ ಆ ಹುಳುಗಳನ್ನು ಉಳಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀರಿ? ನಾವು ಹೆಜ್ಜೆನನ್ನು 1 ಲೀಟರ್ ಬಾಟ್ಲಿಗೆ ಕೋಲ್ಡ್ ನೀರು ತುಂಬಿಕೊಂಡು 7:40 ಸಂಜೆಗೆ ಎಲ್ಲರೂ ಗೂಡಿಗೆ ಬರ್ತಾವು. ಆ ಟೈಮ್ನಲ್ಲಿ ಕೋಲ್ಡ್ ನೀರು ಸಿಂಪರಿಸಬೇಕು. ಅಂದಂತ ಸೊಳ್ಳೆ ಪರದೆ ಚೀಲ ಇದೆ ನಂದು, ಅಜ್ಜನ ಸಂಚಿ ಟೈಪ್ ಅಂದ್ರೆ ಹಿಂದಿನ ಕಾಲದಲ್ಲಿ ಅಜ್ಜನ ಸಂಚಿ ಇರ್ತದೆ, ಅದು 4 ಫುಟ್ದು ಸಂಚಿ ಮಾಡಿದೀನಿ. ಅದಕ್ಕೆ ಒಂದು ಡ್ರಿಪ್ಪಿನ ಪೈಪ್ ಹಾಕಿ ಆ ಕಡೆ ಈ ಕಡೆ ಒಬ್ರು ನಿಂತ್ಕೊಂಡು ನೀರು ಸಿಂಪರಿಸಿ 1 ನಿಮಿಷ ಬಿಟ್ಟು ಮತ್ತೊಂದ್ಸಲ ಸಿಂಪರಿಸಿದ್ರೆ ಆ ನೀರು ಸಿಂಪರಿಸಿಕೊಳ್ಳ ಆ ಮಕ್ಕಳು ಹುಳ ಏನಾಗ್ತಾವ ಅಂದ್ರೆ ಅವ್ರು ಸಣ್ಣ ಸಣ್ಣ ಮಕ್ಕಳು ಇರ್ತಾವಲ್ಲ, ನಾವು ಮಳೆಯಲ್ಲಿ ಹೋದಾಗ ಮಕ್ಕಳು ತೊಳಿತೇವೆ ಅಂತ ನಾವು ಮಕ್ಕಳು ರಕ್ಷಣೆ ಮಾಡ್ತೇವೆ. ಅದೇ ಲೆಕ್ಕದಲ್ಲಿ ಅವರಿಗೆ ಅವ್ರ ಮಕ್ಕಳು ರಕ್ಷಣೆ ಮಾಡ್ತಾವು. ಆಗ ತಂಡಿರ್ತಾವು, ನಾವು ನಿಧಾನಕ್ಕೆ ಯಾವ ಹುಳಕ್ಕೂ ನೋವು ಮಾಡೋದೆ ಕೈಯಲ್ಲಿಂದ ತುಂಬಿ ಚೀಲ ಅಜ್ಜನ ಸಂಚಿ ಅಂದ್ರೆ ಡಿಪ್ಪಿನ ಪೈಪ್ ಎಳೆದು ಲಂಗ ಟೈಪ್ ದೊಡ್ಡ ಚೀಲ ಅದು 4 ಫುಟ್ದು ಚೀಲ ತುಂಬಿಕೊಂಡು ಕಟ್ಕೊಂಡು ರಾತ್ರಿ ಹೊತ್ತಿನಲ್ಲಿ ಕಾಡಿಗೆ ಎಲ್ಲೋ ಗಿಡ ಇದ್ದಲ್ಲಿ ಬುಡದಲ್ಲಿ ಬಿಟ್ರೆ ಬೆಳಿಗ್ಗೆ 6 ಗಂಟೆಗೆ ಆ ಗಿಡಕ್ಕೆ ಮೇಲೆ ಹೋಗಿ ಕೂರ್ತಾವು. ಅಲ್ಲಿ ಒಂದೊಂದು ಸರಿ ನಾವು ನೋಡ್ತಾ ಇರ್ತೀವಿ ಹೆಜ್ಜೆನು 7-8 ಗೂಡು ಹಿಂಗೆಲ್ಲಾನು ಕಟ್ಟಿರ್ತಾವು, ಒಂದೊಂದು ಟೈಮ್ ಇನ್ನೂ ಜಾಸ್ತಿ ಇರುತ್ತೆ. ಅವುಗಳನ್ನು ಬೇರೆ ಬೇರೆ ಮಾಡುದ? ಹೌದು, ಪ್ರತಿ ಒಂದು ಗೂಡಿಗೆ ಬೇರೆ ಬೇರೆ ಚೀಲನೇ. 7-8 ಇತ್ತು ಅಂದ್ರೆ ನಾವ್ ಏನ್ ಮಾಡ್ತೀವಿ, ನಾವು 7-8 ಚೀಲ ತಗೊಂಡು ಹೋಗ್ತೀವಿ. ಇಬ್ರು ಇರ್ತೀವಿ ನಾವ್ ಮೇಲೆ, ಇಬ್ರು ಅಂದ್ರೆ ಆ ಕಡೆ ಈ ಕಡೆ ನಿಂತ್ಕೊಂಡು ಚೀಲನೇ ತುಂಬತೀವಿ, ನಿಧಾನಕ್ಕೆ ಚೀಲ ತುಂಬಿ ಹೊಡಿತೇವೆ. ಮತ್ತೆ ಅಕಸ್ಮಾತ್ ನಮ್ಗೆ ಹುಳ ಕಡತ್ತು ಅಂದ್ರೆ ಏನ್ ಅಪಾಯ ಇಲ್ಲ. ಅದರಿಂದ ಅಪಾಯ ಅಂದ್ರೆ ಹುಳಿ ಮಜ್ಜಿಗೆ ಕುಡಿದ್ರು ಬಾವು ಬರ್ತಾ ಇಲ್ಲ. ಹುಳಿ ಮಜ್ಜಿಗೆ ಇಲ್ಲ ಅಂದ್ರೆ ಲಿಂಬು ಶರಬತ್ ಮಾಡಿ ಕುಡಿಬಹುದು, ಇಲ್ಲ ಬೇವಿನ ಸೊಪ್ಪು ಅರ್ದು ಕುಡಿಬಹುದು. ಮತ್ತೆ ಅಕಸ್ಮಾತ್ ನಮ್ಗೆ ದವಾಖಾನೆ ಹೋದ್ರೆ ಡಾಕ್ಟರ್ ಏನ್ ಹೇಳ್ತಾರಂದ್ರೆ ಈ ಹಾವು ಕಡಿದ ಕೂಡಲೇ ಮತ್ತೊಂದು ಜಾತಿ ಹಾವು ವಿಷ ಸೇರ್ತಾರೆ. ಅದಕ್ಕೆ ಜನ ಏನ್ ಮಾಡ್ತಾರಂದ್ರೆ ಈಗ ಜೇನು ಹುಳ ಹೊಡೆದ ಕೂಡಲೇ ಅವ್ರಿಗೆ ಏನ್ ಗೊತ್ತಿಲ್ಲ ದವಾಖಾನೆ ಹೋಗ್ತಾರೆ. ಆಗ ಡಾಕ್ಟರ್ ಏನ್ ಮಾಡ್ತಾರಂದ್ರೆ ನಾನು ಎಲ್ಲ ಪ್ರಯೋಗ ಮಾಡಿದ್ದೀನಿ ಡಾಕ್ಟರ್, ಓ ಇವನಿಗೆ ಒಂದ್ ಜಾತಿ ವಿಷ ಏರಿದೆ ಅಂತ ಬೇರೆ ಜಾತಿ ವಿಷ ಸೇರ್ತಾರೆ. ಆಗ ಜನ ಏನ್ ಮಾಡ್ತಾರೆ, ಆ ವಿಷ ಜೇನು ಹುಳ ವಿಷ ಇರುದಿಲ್ಲ, ಅದರಿಂದ ಜನಕ್ಕೇನು ಮಬ್ಬಾಗಿ 4 ದಿವಸ ಒಳದಿರು ದವಾಖಾನೆಯಲ್ಲಿ ಕಡೆ ತೀರ್ಕೊಂಡ್ರು ಹೇಳ್ತಾರೆ. ಆ ವಿಷ ಡಾಕ್ಟರ್ ಸೇರಿಸಿದ ವಿಷಯದಿಂದಾನೇ ಜನ ಸಾಯುದು, ಈ ಹುಳ ಹೊಡೆದು ಸಾಯುವುದಿಲ್ಲ. ಅಕಸ್ಮಾತ್ ಸಾಯ್ತಾವು ಅಂದ್ರೆ ಬಿಸಿಲು ಹೊತ್ತಲ್ಲಿ ಬಿ ಪಿ ಇದ್ದವರು, ವಯಸ್ಸಾದವರು, ಸಣ್ಣ ಮಕ್ಕಳು ಅಕಸ್ಮಾತ್ 100 ಕಡ್ಲೆ ಹುಳ ಹೊಡೆದ್ರೆ ಸಾಯಬಹುದು, ಇಲ್ಲ ಹುಳ ಹೊಡೆದ ಜನ ಯಾರು ಸಾಯ್ತಾ ಇಲ್ಲ. ನೀವು ಹುಳುಗಳು ಕಡಿಯಲ್ದಂಗೆ ಏನಾದ್ರೂ ಮುನ್ನೆಚ್ಚರಿಕೆ ವಹಿಸ್ತಾರೆ? ಹುಳ ಕಡಿಯದಂಗೆ ಮಾಡೋದು ನಾವು ಏನಂದ್ರೆ ಅಕಸ್ಮಾತ್ ಸುಲಭವಾಗಿ ಗಡ್ಬಡೆ ಮಾಡ್ಲಿಕ್ಕಿಲ್ಲ. ಕೈಗೆ ಸ್ವಲ್ಪ ಹೆದರಿಕಿದ್ರೆ ಕೈ ಗ್ಲೋಸ್ ಹಾಕೊಂಡು ನಿಧಾನಕ್ಕೆ ಹುಳ ತುಂಬೋದು. 7:40 ನಂತರ ಯಾವ ಹುಳ ಓಡಾಡುದಿಲ್ಲ, ಯಾವ ಹುಳನು ಓಡಾಡುದಿಲ್ಲ. ಬೆಳಕು ಇರಬೇಕು, ಹಂಗೇನು ಇರ್ತಾ ಬೆಳಕು ಇಲ್ಲದ್ರೂ ಅಡ್ಡಿಲ್ಲ, ಇದ್ರೂ ಅಡ್ಡಿಲ್ಲ. ನೀರು ಸಿಂಪಡಿಸಿಕೊಡ್ಲೆ ಅವರಿಗೆ ಚಳಿ ಬರ್ತದೆ, ಯಾವ ಹುಳನು ಹಾರಾಡುದಿಲ್ಲ. ನಾನು ಕೈಯಲ್ಲಿ ಮುಟ್ಟಿ ಕೃಷಿ ದರ್ಶನ ಎಲ್ಲ ತೋರಿಸಿದ್ದೀನಿ, ಕೈ ಮುಟ್ಟಿ ಹೆಜ್ಜೆನ ಹಗಲು ಏನು ಕೈ ಗುಲೋಜಿ ಏನು ಇಲ್ಲದೆ ತೋರಿಸಿದ್ದೀನಿ ಜನಕ್ಕೆ ಯಾವ ರೀತಿ ಮಾಡೋದು. ಮಧ್ಯಾಹ್ನ 2 ಗಂಟೆ ಹೊತ್ತಿನಲ್ಲಿ 10-25 ಗಿಡಕ್ಕೆ ಹತ್ತಿ ಒಂದು ಜೇನು ಯಾವ ನಮೂನೆ ಬಿಡಿಸುದು ತುಪ್ಪ ಅದನ್ನು ತೋರಿಸಿದ್ದೀನಿ. ಅದು ಅವರು ಒಂದು ಸಲ ಪ್ರಸಾರ ಮಾಡಿದ್ರು, ಮತ್ತೆ ಮಾಡಲಿಲ್ಲ. ಅವರು ಪ್ರಸಾರ ಮಾಡಿದ್ರೆ ರೈತರಿಗೆಲ್ಲ ಭಾರಿ ಅನುಕೂಲ ಆಗ್ತಿತ್ತು. ಇದರಿಂದ ಅಲ್ಲಿ ಬಿಡಿಸಿದ ನಂತರ ಅಲ್ಲಿ ಹುಟ್ಟು ಇರುತ್ತೆ, ಜೇನುತುಪ್ಪ ಇರುತ್ತೆ, ಅದನ್ನ ಮಾಡ್ತೀರಿ? ನಾವು ಯಾರಿಗಾರು ತೊಂದರೆ ಕೊಡುವಂತ ಜೇನು ಇತ್ತು ಅಂದ್ರೆ ಅವರಿಗೆ ಭಯ ಆಗುತ್ತೆ ಅಂದ್ರೆ ಹುಳ ಚೀಲ ತುಂಬಿ ರೊಟ್ಟಿ ತೆಗೆದು ಆಮೇಲೆ ಅಲ್ಲಿ ಗ್ರೀಸ್ಕ್ ಇಡ್ತೀವಿ. ಅಂದ್ರೆ ಆ ಜಾಗಕ್ಕೆ ಅಲ್ಲಿ ಬರಬಾರ್ದು ಅಂತ ಗೊತ್ತಾಯ್ತು, ಬೇಡ ಸಮಸ್ಯೆ ಆಗ್ತದೆ ಅಂದ್ರೆ ಅಲ್ಲಿ ಗ್ರೀಸ್ಕ್ ಇಟ್ಟರೆ ಬರುವುದಿಲ್ಲ ಆ ಜಾಗದಲ್ಲಿ. ಮತ್ತೆ ಗಿಡದಲ್ಲಿ ಏನಾದ್ರು ನಾವು ತುಪ್ಪ ಬಿಡಿಸ್ತೀವಲ್ಲ, ಆ ಗರಿ ಮತ್ತೆ ಪರಾಗ ಇರ್ತಲ್ಲ ಅವು ಯಾವ್ದು ಟಚ್ ಮಾಡೋದಿಲ್ಲ, ಸ್ವಲ್ಪ ತುಪ್ಪ ಅಷ್ಟೇ ತೆಗಿತೀವಿ, ಕಾಲ್ ಭಾಗ ಅಷ್ಟೇ ತೆಗಿ. ಅಂದ್ರೆ ತುಪ್ಪ ತೆಗೆಯುವ ವಿಧಾನದಲ್ಲಿ ಕಮ್ಮಿ ತೆಗಿತೀವಿ, ಈ ಮರಿ ಏನು ಹಾಳು ಮಾಡುವುದಿಲ್ಲ, ರೊಟ್ಟಿನೂ ಏನು ಮಾಡುವುದಿಲ್ಲ, ಹಾಗೆ ಬಿಡ್ತೀವಿ. ಒಂದು ಜೇನು ಹೆಜ್ಜೇನು 1 ವರ್ಷಕ್ಕೆ 4 ಸಲ ಬಿಡಿಸ್ತೀವಿ ನಾವು, ಆ ಜಾಗ ಬಿಡದ್ದೇ ಇರ್ತಾವ. ತೊಂದರೆ ಕೊಡುವಂತ ಜೇನು ಏನಿತ್ತು ಅಂದ್ರೆ ಚೀಲ ತುಂಬಿ ಅಲ್ಲಿ ಕರೆಕ್ಟ್ ಕಟ್ ಮಾಡಿ ಅಲ್ಲಿ ಗ್ರೀಸ್ ಇಡ್ತೀವಿ, ಏನು ತೊಂದರೆ ಆಗುದಿಲ್ಲ. ಗ್ರೀಸ್ ಅಂದ್ರೆ ಏನದು? ಗ್ರೀಸ್ ಅಥವಾ ಸುಟ್ಟಾಯ್ಲು ಅಲ್ಲಿ ಆ ಜಾಗದಲ್ಲಿ ನಾವು ಅಲ್ಲಿ ಬಡದ್ರೆ ಮತ್ತೆ ತಿರುಗಿ ಬರುದಿಲ್ಲ. ಹಾಗಾಗಿ ಅಲ್ಲಿ ಸಿಗ್ತಕ್ಕಂತ ಜೇನನ್ನು ಕೂಡ ನೀವು ಸಂಗ್ರಹಿಸ್ತೀರಲ್ಲ? ಇಲ್ಲ, ಅದು ಬಂದು 10-20 ದಿವಸದ ಒಳಗೆ ಅವ್ರು ಕರೀತಾರೆ. ಆ ಸೀಸನ್ ಅಲ್ಲಿ ತುಪ್ಪ ಸಿಕ್ಕುದು ಭಾರಿ ಅಪರೂಪ. ನಮ್ಮಲ್ಲಿ ಕಾಡು ಪ್ರದೇಶ ಆದ್ರೆ ಬಹಳ ತುಪ್ಪ ಆಗ್ತಾವ, ಒಂದು ಜೇನಿಗೆ 40 ಕೆಜಿ ಬರೀ ತುಪ್ಪ ಸಿಗ್ತು. ಅಲ್ಲಿ ಬಯಲುಸೀಮೆಯಲ್ಲಿ ಜೀವನ ಮಾಡ್ಲಿಕ್ಕೆ ಮಾತ್ರ ಇರ್ತದೆ ಅವರಿಗೆ, ಒಂದು 1/4 ಕೆಜಿ 1 ಕೆಜಿ ಇಷ್ಟೇ. ಅದು ನಾವು ಅಷ್ಟು ಬಳಸಲ್ಲ, ಅಲ್ಲಿ ಪಕ್ಕದಲ್ಲಿ ನಮ್ಮ ಜೊತೆಲಿ ಯಾರು ಬರ್ತಾರೋ ಅವರಿಗೆ ಕೊಟ್ಟು ಬಿಡ್ತೀನಿ ನಾನು. ಹುಳುಗಳ ಕುಟುಂಬವನ್ನ ಅಲ್ಲಿ ತಗೊಂಡ್ ಬಂದು ಅರಣ್ಯದೊಳಗೆ ಬಿಡುವುದು ಅದನ್ನೆಲ್ಲನೂ ಮಾಡೋದಕ್ಕೆ ನಿಮಗೆ ಕರೆಸ್ತಾರ ಬೇರೆ ಬೇರೆ ಕಡೆ? ಹಾ, ಎಲ್ಲಾ ಕಡೆ ಕರೆಸ್ತಾರೆ. ನನಗೆ ಹೆಚ್ಚಿಂದು ನಮಗೆ ಸಂಪರ್ಕ ಇದ್ದಲ್ಲಿ ಇಡೀ ಕರ್ನಾಟಕದಲ್ಲಿ ಬಹಳಷ್ಟು ಎಲ್ಲ ತೋಟಗಾರಿಕೆ ಇಲಾಖೆ, ಕೃಷಿ ಇಲಾಖೆ, ಫಾರ್ ಡಿಪಾರ್ಟ್ಮೆಂಟ್ ಎಲ್ಲರೂ ಮತ್ತೆ ಏರ್ಟೆಲ್ ಕಂಪನಿಯವರು ಎಲ್ಲ ಕರಿತಿದ್ರು. ಈಗ 1 ವರ್ಷದಿಂದಾಗಿ ಕೊರೋನಾ ಆದ್ರಿಂದ ನಾನು ಸ್ವಲ್ಪ ಹೋಗ್ಲಿಕ್ಕೆ ಮಾತ್ರ ಗಾಡಿ ವ್ಯವಸ್ಥೆ ಇಲ್ಲ, ಹಂಗಾಗಿ ಕಮ್ಮಿ ಮಾಡಿದ್ದಾರೆ ಅವರು. ಈಗ ಟವರ್ನವರು ಏನ್ ಮಾಡ್ತಾರಂದ್ರೆ ಎಲ್ಲ ಕಡೆ ಹೊಸ ಹೊಸ ಹುಡುಗರು ಬರ್ತಾ ಇದಾರೆ, ದುಡ್ಡಾಸಿಗೆ ಪೆಟ್ರೋಲ್ ಹಾಕಿ ಬಟ್ಟೆ ಸುತ್ತಿ ಸುಟ್ಟು ಬಿಡ್ತಾರೆ, ಔಷಧಿ ಹೊಡಿತಾ ಇದ್ದಾರೆ. ನಾನು ಎಲ್ಲ ಕಂಪನಿಗೆ ಹೇಳಿದ್ದೀನಿ, 4 ದಿವಸ ಲೇಟ್ ಆದ್ರೂ ಅಡ್ಡಿಲ್ಲ, ಹಂಗೆ ಮಾಡಬೇಡಿ. ನಾವು ತಿನ್ನುವಂಥ ಆಹಾರ, ನಾವು ತಿನ್ನುವ ಆಹಾರ ಮತ್ತು ನೀವು ತಿನ್ನುವ ಆಹಾರ ಬೇರೆ ಅಲ್ಲ. ನೀವು ದುಡ್ಡು ಸಲುವಾಗಿ ಮಾಡಬೇಡಿ, ಮೊಬೈಲಿಗೆ ಸಿಗ್ನಲ್ ಬಂದು ನಿಮ್ಗೆ ದುಡ್ಡಾಗಬೇಕಾದ್ರೆ ರೈತರಿಗೆ ಅನುಕೂಲ ಇದ್ರೆ ಮಾತ್ರ ಅವ್ನು ಕಾಲ್ ಮಾಡ್ತಾನೆ, ರೈತರಿಗೆ ಅನುಕೂಲ ಇಲ್ಲಾಂದ್ರೆ ಅವ್ನು ಎಲ್ಲಿಂದ ಕಾಲ್ ಮಾಡ್ತಾನೆ? ಅದೇ ನನಗೆ ಬಹಳಷ್ಟು ಸಮಸ್ಯೆ ಬಂದು ಹೋಗಿದೆ. ಎಲ್ಲರೂ ಇದನ್ನೇ ಮುಂದುವರಿಸಿಕೊಂಡು ಹೋಗ್ಬೇಕು. ಯಾರು 4 ದಿವಸ ಲೇಟ್ ಆದ್ರೂ ನಮಗೆ ಒಂದು 4 ಜನ ಗುಂಪು ಸೇರಿಸಿ ಕರೀರಿ, ನಾನು ಅಲ್ಲಿ ಇದ್ದ ಏರಿಯಾದಲ್ಲಿ ಎಷ್ಟು ಜನ ಇದೆ ಅವ್ರಿಗೆ ತರಬೇತಿ ನೀಡ್ತೀನಿ. ಆ ಕೆಲಸ ನನಗೆ ಕರಿಬೇಕು ಅಂತ ಇಲ್ಲ, ನನಗೆ 4 ಜನ ಕಲೀಲಿ, ಅವರು ಮತ್ತೆ 4 ಜನಕ್ಕೆ ಮುಂದುವರಿಸಲಿ. ಅಲ್ಲಿ ಏನೇನು ಕಾಳಜಿ ವಹಿಸಬೇಕು ಆ ಸಂದರ್ಭದೊಳಗೆ? ಏನಿಲ್ಲ, ಒಂದು ಹುಳಕ್ಕೂ ನೋವು ಮಾಡದೆ ಕಲ್ಲು ಹೊಡೆಯುದು ಅಥವಾ ಬೆಂಕಿ ಹಾಕಿ ಸುಡುದು ಏನು ಮಾಡ್ಲಿಕ್ಕಿಲ್ಲ. ಒಂದು ಹುಳ ಮೈ ಮೇಲೆ ಕುಂತರು ನಾವು ಅದನ್ನ ನೋಡಬಾರ್ದು, ಅವು ಏನು ಮಾಡಲ್ಲ. ಒಂದು ಹುಳಕ್ಕೆ ನೋವು ಮಾಡಿಬಿಟ್ರೆ ನಮ್ಗೆ ಸಿಕ್ಕಾಪಟ್ಟೆ ತೊಂದರೆ, ಒಂದು ಹುಳಿಂದ 100 ಹುಳ ಹೊಡೆಸ್ಕೋಬಹುದು. ಅದರಲ್ಲಿ ನಾವು ಒಂದು ಹುಳಕ್ಕೆ ನಾವು ನೋವು ಮಾಡಲಿಲ್ಲ, ನಮ್ಗೆ ಏನು ಮಾಡ್ತಾ ಇಲ್ಲ ಒಂದು ಹುಳ. ನಾವು ವ್ಯಕ್ತಿಗೆ ನಾವು ಮೈ ಮೇಲೆ ಬಂದ್ರೆ ಅವರು ನಮ್ಮ ಮೇಲೆ ಬರ್ತಲ್ಲ, ಅದೇ ಲೆಕ್ಕದಲ್ಲಿ ಅವರು ಅವರಷ್ಟು ಒಕ್ಕಟ ಪ್ರಾಣಿ ಯಾವ್ದಿಲ್ಲ, ಅವರಷ್ಟು ದುಡಿಮೆ ಪ್ರಾಣಿನ ಯಾರು ಇಲ್ಲ. ಹಾಗಾಗಿ ಈ ರೀತಿ ಬಿಟ್ಟಂತ ಕುಟುಂಬಗಳು ನೀವು ಯಾವ್ದೋ ಗಿಡ ಹತ್ರ ತಂದು ಬಿಡ್ತೀರಿ, ಅಲ್ಲಿ ಅವು ಕುಟುಂಬವನ್ನ ಮುಂದುವರಿಸ್ತವ? ಹಾ, ಮುಂದುವರಿಸ್ತಾವ. ಅವರಿಗೆ ಎತ್ತರ ಪ್ರದೇಶದಲ್ಲಿ ಕೂರುದು ರೂಢಿ, ಅದಕ್ಕೆ ಎತ್ತರಕ್ಕಂದ್ರೆ ಆ ಗಿಡ ತುದಿಗೆ ಹೋಗಿ ಕೂರ್ತಾವ. ಆ ಗಿಡ ಕುಂತಾಗ ಯಾರು ಡಿಸ್ಟರ್ಬ್ ಮಾಡೋದಿಲ್ಲ, ಸಣ್ಣ ಸಣ್ಣ ಟೊಂಗೆಗೆಲ್ಲ ಕೂರ್ತಾವ, ಅವು ಆರಾಮ್ ಕುಂತು ಅಲ್ಲಿ ಜೀವನ ಮಾಡ್ಕೊಂಡು ಮಕ್ಕಳು ಮರಿ ಎಲ್ಲ ಮಾಡ್ಕೊಂಡು ಹೋಗ್ತಾರೆ. ಆ ಅಕ್ಕಪಕ್ಕ 3 ಕಿಲೋಮೀಟರ್ ರೈತರಿಗೆ ಭಾರಿ ಉತ್ತಮ ಬೆಳೆ. ಮತ್ತೆ ಅವು ಜಾಗವನ್ನ ಸಿಲೆಕ್ಟ್ ಮಾಡ್ಕೋಬೇಕಾದ್ರೆ ಸುತ್ತಮುತ್ತು ಅವಕ್ಕೆ ಆಹಾರ ಸಿಗುತ್ತೋ ಹೇಗೆ, ನೀರಿನ ವ್ಯವಸ್ಥೆ ಇದೆಯೋ ಹೇಗೆ, ಮತ್ತೆ ಸಸ್ಯ ಸಂಪತ್ತು ಐತೋ ಹೇಗೆ, ಇಂಥವೆಲ್ಲನೂ ಪರೀಕ್ಷೆ ಮಾಡಿ ಅವು ಜಾಗೆಯನ್ನು ಸಿಲೆಕ್ಟ್ ಮಾಡ್ಕೊಂತವು. ಆದ್ರೆ ನೀವು ಯಾವುದೋ ಒಂದು ಗಿಡದಂತೆ ಹೋಗ್ಬಿಟ್ರೆ ಅದು ಅವಕ್ಕೆ ಅನುಕೂಲ ಆಗುತ್ತಾ ಅಂತ? ನಾವು ಈಗ ಒಂದು ಗಿಡದ ಹತ್ರ ಬಿಟ್ರೆ ಅದು ಅನುಕೂಲ ಅಂದ್ರೆ ಅಲ್ಲಿ ಆ ಏರಿಯಾದಲ್ಲಿ ಆಹಾರ ಇತ್ತು ಅಂದ್ರೆ ಒಳಗೆ ಬಿಡ್ತಾವ. ಇಲ್ಲ, ಅಲ್ಲಿಂದ ಅವರಿಗೆ ಸುರಕ್ಷವಾಗಿ ಇರ್ತೀವಲ್ಲ, ನಾಳೆ 1 ದಿವಸ ಕುಂತು ಅಲ್ಲಿಂದ ಎದ್ದು ಎಲ್ಲಿ ಆಹಾರ ಇದೆ, ಯಾವ ಏರಿಯಾದಲ್ಲಿ ಆಹಾರ ಇದೆ ಅಲ್ಲಿ ಬಿಟ್ಟು ಅಲ್ಲಿ ಮತ್ತೆ ಯಾವ್ದಾರ ಒಂದು ಗಿಡ ಏನಿದೆ ಅಂದ್ರೆ ಎತ್ತರ ಜಾಗದಲ್ಲಿ ಕೂರ್ತಾವ. ತೆಂಗಿನ ಗಿಡಕ್ಕೆ ಬಯಲುಸೀಮೆದಕ್ಕಲ್ಲಿ ಗಿಡ ಇರೋದು ಕಮ್ಮಿ, ಆಲದ ಗಿಡ, ತೆಂಗಿನ ಗಿಡ, ಟವರು, ಬಿಲ್ಡಿಂಗ್ ಇರ್ತಾವ. ಎತ್ತರ ಪ್ರದೇಶದಲ್ಲೂ ಕೂರು ರೂಢಿ ಅವರಿಗೆ. ದೊಡ್ಡ ದೊಡ್ಡ ಬಿಲ್ಡಿಂಗ್ ಯೂನಿವರ್ಸಿಟಿ ಅಂತಲ್ಲೆಲ್ಲ ಇರ್ತಾವ. ಹೌದು, ಯೂನಿವರ್ಸಿಟಿ ನಾನು ಬಾಗಲಕೋಟಕ್ಕೂ ಹೋಗಿದ್ದೀನಿ. ಅಲ್ಲಿ ಬಿ ಎಸ್ ಸಿ ಮಕ್ಕಳಿಗೆ ಅವ್ರಿಗೆ ಕಲಿಸುವಾಗ ನನಗೆ ಒಂದು 4 ಸಲ ಕರೆದಿದ್ರು. ನಾನು ಹೋಗಿ ಎಲ್ಲ ಮಕ್ಕಳಿಗೆ ನಿಲ್ಲಿಸಿ ಯಾವ ರೀತಿ ಮಾಡುವಂತ ಮಾಡಿ ತೋರಿಸಿದ್ದೀನಿ. ಅಲ್ಲಿ ಕೆಲವು ಮಕ್ಕಳು ಮಾಡ್ತಾ ಇದ್ದಾರೆ ಈಗ ಕಲ್ತವರು. ಅಂದ್ರೆ ಅವರಿಗೆ ಸಂತತಿ ಉಳಿಸಬೇಕು ಅಂತ ಬಹಳಷ್ಟು ಪ್ರೀತಿ ಇದೆ ಬಹಳಷ್ಟು ಮಕ್ಕಳಿಗೆ. ಆದ್ರೆ ಎಲ್ಲಾ ರೈತರಿಗೆ ಗೊತ್ತಿಲ್ಲ ಇದ್ರ ಬಗ್ಗೆ, ಯಾಕೆ ಜೇನು ಇರ್ತಾವ ಅಂತ ಗೊತ್ತಿಲ್ಲ. ಅವ್ರು ಬರೀ ತುಪ್ಪ ಎಷ್ಟು ಸಿಗ್ತಾವ ಎಷ್ಟೇ ಕೇಳ್ತಾವ. ನಾವು ಈಗ ಪೆಟ್ಟಿಗೆ ಸಾಕಿದ್ರೆ ವಾರಕ್ಕೆ ಎಷ್ಟು ಕೆಜಿ ಸಿಗ್ತಾವ ಇದ್ರ ಮಾತ್ರ ಅವರಿಗೆ ಭಾವನೆ. ಆದ್ರೆ ನಮ್ಮ ಅಕ್ಕಪಕ್ಕ ಬೆಳೆ ಉತ್ತಮ ಆಗ್ತಾವ ಅಂತ ಅದ್ರ ಬಗ್ಗೆ ಅವ್ರಿಗೆ ಗೊತ್ತಿಲ್ಲ. ಇದರಿಂದ ನಿಮ್ಮ ಬದುಕು ಹೇಗೆ ನಡೀತಾ ಇದೆ? ನಿಮ್ಮ ಆರ್ಥಿಕ ಪರಿಸ್ಥಿತಿ ಮೇಲೆ ಏನು ಯಾವ ರೀತಿಯಾಗಿ ಅನುಕೂಲ ಆಗಿದೆ? ನಾವು ಸಣ್ಣ ಇದ್ದಾಗಿಂದ ಮೂಲತಃ ಸಾಪ ಅತಿ ಬಡವರು. ನಮಗೆ ಇರುವುದು ಈಗ 1.5 ಎಕರೆ ಜಮೀನು ನನಗೆ. ಆದರೆ ಅದು ಈಗ ಸದ್ಯ ಒಂದು 2 ವರ್ಷದಿಂದ 1 ಎಕರೆ ತೋಟ ಹಾಕಿದ್ದೀನಿ. ಒಂದು 1/2 ಎಕರೆ ಬ್ಯಾಸಿಗೆಯಲ್ಲಿ ಜೋಳ ಹಾಕ್ತೀನಿ. ಜೋಳ ಅಂದರೆ ನಮಗೆ ಹಸುವಿಗೆ ಹಸಿ ಹುಲ್ಲು ಬೇಕು ಅಂತ. ಮತ್ತೆ ಮಳೆಗಾಲದಲ್ಲಿ ಭತ್ತ ಮಾಡ್ತೀನಿ. ಅಂದರೆ ನಮಗೆ ಇಲ್ಲಿ ಅಕ್ಕಪಕ್ಕ ನನ್ನ ಗೂಡಿದೆಯಲ್ಲ ಅವರಿಗೂ ಆಹಾರ ಆಗ್ತದೆ. ಮತ್ತೆ ದನ ಹಸುಗೆ ಹಸಿ ಹುಲ್ಲು ಸಿಗ್ತಾವ. ಅದಕ್ಕೆ 1/2 ಎಕರೆಯಲ್ಲಿ ಬ್ಯಾಸಿಗೆಯಲ್ಲಿ ಜೋಳ ಹಾಕ್ತೀನಿ, ಸಜ್ಜೆ ಜೋಳ ಹಾಕ್ತೀನಿ, ಮಳೆಗಾಲಕ್ಕೆ ಭತ್ತ ಮಾಡ್ತಾ ಇದ್ದೀನಿ. ಬಾಕಿ ತೋಟದಲ್ಲಿ ದಾಣೆ ಹುಲ್ಲು ಇಟ್ಕೊಂಡಿದ್ದೀನಿ ಹಸುಗೆ, ಅದು ಕಟ್ ಮಾಡಿ ಹಾಕ್ತಾ ಇರ್ತೀನಿ. ಇದು ಬದುಕಿಗೆ ನಿಮ್ಗೆ ಆರ್ಥಿಕವಾಗಿ ಈ ರೀತಿ ಅನುಕೂಲ ಆಗುತ್ತೆ. ಹೌದು. ಅದ್ರ ಜೇನಿಂದ ಏನಾದರೂ ಜೇನಿಂದ ಈ ನಮ್ಮ ಅಕ್ಕಪಕ್ಕ ಇರೋದು ನಮ್ದಂತಲ್ಲ, ಅಕ್ಕಪಕ್ಕ ಇದ್ದವರು ತೋಟದಲ್ಲಿ ಕೊನೆ ಅಂದ್ರೆ ಒಂದೊಂದು ಕೊನೆ ಎತ್ತಲಿಕ್ಕೆ ಆಗುದಿಲ್ಲ ಅಂತ ಕೊನೆ ಬರ್ತಾವೆ ಅವರಿಗೆ. ಅದ್ರ ಬಗ್ಗೆ ಭಾವನೆ ಇಲ್ಲ. ಅವ್ರು ಗೊಬ್ಬರ ಹಾಕಿದ್ದಾರೆ, ನೀರ್ ಬಿಟ್ಟಿದ್ದಾರೆ, ಇಷ್ಟೇ ತೊಕೊಡಿದ್ದಾರೆ. ಈ ಗೊಬ್ಬರ ನೀರಿಗೆ ಸಾಕಾಗುದಿಲ್ಲ, ಪರಾಗಸ್ಪರ್ಶ ಆದ್ರೆ ಮಾತ್ರ ಉತ್ತಮ ಬೆಳೆ ಆಗುತ್ತೆ. ಹಾಗಾಗಿ ನೀವು ಜೇನು ಮನೆಯಲ್ಲಿ ಕೂಡ ಸಾಕ್ತಿರ್ತೀವಿ? ಹೌದು, ಮನೆಯಲ್ಲಿ ಈಗ ಬಹಳ ಈಗ ಸುದ್ದಿ ಎಲ್ಲ ಕೊಟ್ಟಿದ್ದೀನಿ. ಒಂದು ಕನಿಷ್ಠ ಅಂದ್ರೆ ಈಗ 100 ಗೂಡಿದೆ. 100 ಗೂಡಿದ್ರುವ ನಾವು 1 ವರ್ಷ ನನಗೆ ಧಾರವಾಡ ಕಲ್ಗಟ್ಟಿ ಇಟ್ಟಿದ್ದಲ್ಲಿ ಔಷಧಿ ಹೊಡೆದೆಲ್ಲ ಸತ್ತು ಹೋಯ್ತು. ಅದಕ್ಕೆ ನಾನು ಬೇಜಾರಿನಲ್ಲಿ ಈಗ ಒಂದು ಜಾಗದಲ್ಲಿ ಎಲ್ಲ ಹಳ್ಳಿ ಹಳ್ಳಿಗೆ 20-20 ಗೂಡು ಇಟ್ಟಿದ್ದೀನಿ. ಎಲ್ಲವರು ತೋಟದಲ್ಲಿ 20-30 ಇಡ್ತೀನಿ. ಅಂದ್ರೆ ಆ ಏರಿಯಾದಲ್ಲಿ ಅವರಿಗೆ ಬಹಳಷ್ಟು ಅವರಿಗೆ ಅನುಕೂಲ ಆಗ್ತದೆ. ನನ್ನ ಗೂಡೆಲ್ಲ ಚಲೋ ರಕ್ಷಣೆ ಮಾಡ್ತಾರೆ. ಏನು ತುಪ್ಪ ಬಂದದ ಭಾಗದಲ್ಲಿ ಅವರಿಗೆ 1/2 ಕೊಟ್ಟು 1/2 ತರ್ತಾ ಇದ್ದೀನಿ. ಅಂದ್ರೆ ಏನು ಬಂದದ ಭಾಗದಲ್ಲಿ ನನಗೆ ಬೇಕು ಅಂತ ನಾನು ಆಸೆ ಮಾಡಲಿಲ್ಲ. ಅವರಿಗೂ ಮುಂದೆ ಬಹಳಷ್ಟು ನನ್ನ ಗೂಡು ಕಾಯಬೇಕು ಅಂತ ಭಾವನೆ ಬರಬೇಕು. ಅವರು ಬೆಳೆ ಉತ್ತಮ ಆಗಬೇಕು ಅಂದ್ರೆ ಬಂದಂತದ್ದು ಏನಿದ್ರು ಹಂಚ್ಕೊಂಡು ತಿಂತಾ ಇದ್ದೀನಿ. ನಾನು ಮಾರಾಟ ಮಾಡೋದು ಹೇಗೆ ಜೇನನ್ನು? ನಾನು ಮಾರಾಟ ಮಾಡೋದು ಇಲ್ಲಿ ನಾನು ಕಂಪನಿಯಿಂದ ಬಾಟ್ಲಿ ತಂದು ತುಪ್ಪ ತೆಗೆದುಕೊಂಡು ನಾ ಏನ್ ಬಿಸಿ ಮಾಡ್ತಾ ಇಲ್ಲ, ಏನ್ ಯಾವ ರೀತಿ ತುಪ್ಪ ತೆಗಿದೀನಿ ಹಂಗೆ ಇಡ್ತೀನಿ ಬಾಟ್ಲಿ ತುಂಬಿ. ಅಕ್ಕಪಕ್ಕ ಯಾರಿದ್ರು ನನಗೆ 500 ರೂಪಾಯಿ ಕೆಜಿ ಬಂದು ತಗೊಂಡು ಹೋಗ್ತಾರೆ. ನಾನು ಮಾರ್ಕೆಟ್ ಯಾವ್ದಿಲ್ಲ, ಮನೆಯಲ್ಲೇ ಮಾರ್ಕೆಟ್. ಎಲ್ಲ ಆಫೀಸರು ಎಷ್ಟೊತ್ತಿಗೂ ಬಂದು ಕಾಲ್ ಮಾಡ್ತಾರೆ, ಬಂದು ತಗೊಂಡು ಹೋಗ್ತಾರೆ. ನಾನು 500 ರೂಪಾಯಿ ಕೊಡ್ತಾ ಇದ್ದೀನಿ. ಪ್ಯಾಕ್ ಮಾಡಿರ್ತೀರಿ ಬಾಟ್ಲಿ? ಪ್ಯಾಕ್ ಮಾಡ್ತೀನಿ. ಪ್ಯಾಕ್ ಬಾಟ್ಲಿ ಸೀಲ್ ಮಾಡ್ತಾ ಇಲ್ಲ. ಅಂದ್ರೆ ನಮ್ದು ಸೀಲ್ ಮಾಡಿದ್ರೆ ಒರಿಜಿನಲ್ ತುಪ್ಪ ಅದು ಗ್ಯಾಸ್ ಆಗ್ತದೆ. ಸ್ವಲ್ಪ ಲೂಜ್ ಇಡ್ತೀನಿ, ಎಲ್ಲೂ ತಗೊಂಡು ಹೋಗ್ಬಹುದು. ಇಡೀ ಕರ್ನಾಟಕದವರು ತಗೊಂಡು ಹೋಗ್ತಾರೆ. ಅಂದ್ರೆ ಎಲ್ಲ ಆಫೀಸರು ಡಾಕ್ಟರು ಅಂತ ಇಂಥವ್ರೆ ತಗೊಂಡು ಹೋಗ್ತಾರೆ. ಅದನ್ನ ಕಾಯಿಸ್ತಾರಲ್ಲ, ಕಾರಣ ಏನು? ಅದು ಕಾಸಿ ಬಿಟ್ರೆ ಸ್ವಲ್ಪ ಹುಳಿ ಬರುವುದಿಲ್ಲ ಮತ್ತೆ ಗ್ಯಾಸ್ ಆಗುದಿಲ್ಲ. ಆದ್ರೆ ತುಪ್ಪದ ಗುಣ ಹೋಗ್ಬಿಡ್ತಾವ, ತುಪ್ಪದ ಗುಣ ಸ್ವಲ್ಪ ಕಮ್ಮಿ ಆಗ್ಬಿಡ್ತಾವ ಕಾಸಿ ಬಿಟ್ರೆ. ನೀವು ಇದೇ ರೀತಿ ಆಗ್ಬಿಟ್ರೆ ಹುಳಿ ಆಗುತ್ತದ? ಹಾ, ಸ್ವಲ್ಪ ಹುಳಿ ಬರುತ್ತೆ. ಹುಳಿ ಬಂದ ಕೂಡಲೇ ಬಹಳ ಹುಳಿ ಬರುದಿಲ್ಲ, ಸ್ವಲ್ಪ ಮಟ್ಟದಲ್ಲಿ. ಆದ್ರೆ ತುಪ್ಪದ ಗುಣ ಕರೆಕ್ಟ್ ಇರುತ್ತೆ. ಈ ಕಾಸಿ ಬಿಟ್ರೆ ಕೆಲವು ಜನ ಏನ್ ಮಾಡ್ತಾರೆ, ನಮ್ಮಲ್ಲಿ ಬಹಳ ಜನ ಇದಾರೆ, ನಮ್ಮಲ್ಲಿ 1-10 ವರ್ಷದಿಂದ ಒಬ್ರು 300 ರೂಪಾಯಿ ಕೆಜಿ ತಗೊಳ್ತಿದ್ರು. 300 ರೂಪಾಯಿ ಕೆಜಿ ತಗೊಂಡು ಅವ್ರು ಕೊಡುವಾಗ 290 ಮಾರ್ತಿದ್ರು. ಅವ್ರು 10 ರೂಪಾಯಿ ಕಮ್ಮಿ ಮಾಡಿ ಮಾರಿದ್ರು ನಂಗೆ ಬೇರೆಯವರಿಗೆ. ಅದ್ ಯಾಕೆ ಅಂದ್ರೆ ಅವ್ರಿಗೆ ವ್ಯಾಪಾರ ಆಗಬೇಕು. ಅವರು ಸಕ್ಕರೆ ಪಾಕ ಮಿಕ್ಸ್ ಮಾಡಿ ಕೊಡ್ತಾ ಇದಾರೆ. ನಾನು ಪಕ್ಕ ಕಂಡು ಹಿಡಿದೀನಿ ಅವರಲ್ಲಿ. ಅವರು ಇರುದೇ 5-6 ಜನ ಇದ್ರು, ಲೋಡ್ ಕಟ್ಟೆ ಸಕ್ಕರೆ ತರ್ತಾರೆ ಯಾಕೆ ಅಂತ ನನ್ನ ಭಾವನೆಗೆ ಬಂತು. ಆಗ ನಾ ಅವ್ರಿಗೆ ಬಹಳಷ್ಟು ತುಪ್ಪ ಕೇಳಿದ್ರು, ಅವ್ರಿಗೆ ಕೊಡ್ಲೇ ಇಲ್ಲ ನಾನು. ಯಾಕಂದ್ರೆ ನಮ್ಮ ಮರ್ಯಾದೆ ತೆಗೆದು ಬಿಡ್ತಾರೆ ಇವ್ರು. ಇಂಥ ಕಡೆ ತುಪ್ಪ ತಗೊಂಡು ಹೇಳ್ಕೊಂಡು ಅವ್ರು ಹೇಳ್ತಾರೆ. ಅವ್ರಿಗೆ ತುಪ್ಪ ಕೊಡದೆ ಬಂದ್ ಮಾಡ್ಬಿಟ್ಟಿದ್ದೆ ನಾನು. ಈಗ ಹೋಲ್ಸೇಲ್ ಕೊಡಲ್ಲ ನೀವು? ಇಲ್ಲ, ಮನೆಯಲ್ಲೇ ಮಾರ್ಕೆಟ್. ನಂಗೆ ಯಾವಾಗ್ಲೂ ತೊಂದ್ರೆ, ಹಗಲು ರಾತ್ರಿ ಎಲ್ಲರೂ ಜನ ಬರ್ತಾರೆ ತಗೊಂಡು. ಎಲ್ಲ ಆಫೀಸರು. ಎಷ್ಟು ಕೆಜಿ ಆಗುತ್ತೆ ನಿಮ್ದು ಒಟ್ಟು ವರ್ಷಕ್ಕೆ? ವರ್ಷಕ್ಕೆ ಒಂದು ನಾನು ಗೂಡು ಇಟ್ಟಲ್ಲಿ ಎಲ್ಲ 1/2 ಭಾಗ ನಮ್ ಗೂಡು ಕಾಯ್ತಾರಲ್ಲ ಅವ್ರಿಗೆ ಸ್ವಲ್ಪ ಎಲ್ಲ 1/2 ಕೊಟ್ಟು ಬರ್ತೀನಿ. ನಮ್ಮ ಸ್ವಂತಕ್ಕೆ ಯೂಸ್ ಮಾಡ್ತೀನಿ. ಇಡೀ ವರ್ಷ ತುಪ್ಪ ತಿಂತೇವೆ. ಒಂದು ಕನಿಷ್ಠ ಅಂದ್ರೆ 1-4 ಕ್ವಿಂಟಲ್ ಇಟ್ಕೊಳ್ತೀನಿ ಇಷ್ಟೇ. ಅಂದ್ರೆ ಲೋಕಲ್ ಮಾರ್ಲಿಕ್ಕೆ ಅಂದ್ರೆ ಬಹಳ ದೊಡ್ಡ ಆಸೆ ಮಾಡ್ಲಿಲ್ಲ ನಾವು. ನಾವು ಒಂದೇ ಸಲ ಶ್ರೀಮಂತ ಆಗುವ ಆಸೆ ಇಲ್ಲ. ನಾನು ಚಿಕ್ಕ ಇದ್ದಂದ ಹೀಗೆ ಇದ್ದೀನಿ, ಮುಂದೆ ಅದೇ ಇರ್ತೀನಿ. ನಾವು ಒಂದೇ ಸಲ ದೊಡ್ಡ ಆಗ್ಬೇಕು ಆ ಭಾವನೆ ಇಲ್ಲ ನಮಗೆ. 4 ಜನ ಖುಷಿ ಇದ್ರೆ ನಾವು ಖುಷಿ. ಇನ್ನು ಕುಟುಂಬ ಜಾಸ್ತಿ ಮಾಡಬೇಕು ಹಂಗೆ ಅನ್ಸುತ್ತೆ? ಇಲ್ಲ, ನಾನು ಈ ಕುಟುಂಬ ನನ್ನ ಬಹಳಷ್ಟು 4 ವರ್ಷದಿಂದ 400-500 ಗೂಡೆಲ್ಲ ಮಾಡಿದ್ದೀನಿ. ಅದು ಅವ್ರು ಬಹಳಷ್ಟು ಮಾಡ್ರೆ ಮೇಂಟೈನ್ ಮಾಡ್ಲಿಕ್ಕೆ ಬರುದಿಲ್ಲ. ಯಾಕಂದ್ರೆ ನಮ್ಗೆ ಒಂದ್ ದಿವಸ ಊಟ ಮಾಡ್ಲಿಕ್ಕೂ ಟೈಮ್ ಇರುದಿಲ್ಲ. ಅದಕ್ಕೆ ಒಂದ್ ವ್ಯಕ್ತಿಗೆ 100 ಗೂಡು ಸರಿ ಅಷ್ಟೇ ಕರೆಕ್ಟ್ ಮಾಡ್ಕೊಂಡ್ಬಿಟ್ರೆ 1 ವರ್ಷಕ್ಕೆ 100-300-400 ಗೂಡು ರೆಡಿ ಆಗ್ತಾವ. ಎಷ್ಟೋ ಸಾರಿ ಈ ರೀತಿ ಮಾಡಿ ಕುಟುಂಬವನ್ನ ಡಿವೈಡ್ ಮಾಡಿ ಮಾರಾಟ ಮಾಡೋದಂಗೆಲ್ಲ ಮಾಡ್ತಾರೆ. ಹೌದು, ಕಂಟಿನ್ಯೂ ನಾನು ಡಿವೈಡ್ ಮಾಡಿ ಒಂದ್ 100 ಗೂಡು ಇಟ್ಕೊಂಡು ಬಾಕಿ ಎಲ್ಲ ಕೊಡ್ತಾ ಇರ್ತೀನಿ ನಾನು. ರೈತರಿಗೆಲ್ಲ ಕೊಡೋದು, ಕೊಟ್ಟ ನಂತರ ಒಂದರ ನಮ್ಮ ಕಡೆ ಗೂಡು ತಗೊಂಡಂತ ವ್ಯಕ್ತಿಗೆ ಒಂದು 2-3 ಸಲ ಅವರಿಗೆ ನಾನೇ ಹೋಗಿ ಅಥವಾ ಫೋನ್ ಅಲ್ಲಿ ಅವ್ರಿಗೆ ಯಾವ ರೀತಿ ಮಾಡೋದು, ಆಹಾರ ಕೊಡೋದು, ಡಿವೈಡ್ ಮಾಡೋದು, ತುಪ್ಪ ತೆಗೆಯೋದು ಯಾವ ರೀತಿ ಎಲ್ಲ ಕಲ್ಸಿದ್ದೀನಿ ನಾನು ರೈತರಿಗೆ. ಅವ್ರಿಗೆ 4 ದಿವಸ ಅವ್ರಿಗೆ ಮತ್ತೆ ಬಹಳಷ್ಟು ಖುಷಿ ಆಗ್ಬೇಕು. ಈ ಜೇನು ಕಟಾವು ಮಾಡುವಾಗ ಅರ್ಧ ಬಿಟ್ಟು ಅರ್ಧ ಕಟಾವು ಮಾಡುದು, ಎಲ್ಲ ಕಟಾವಿನಲ್ಲೂ ಹಾಗೆ ಮಾಡುದ? ಹೌದು, ಎಲ್ಲಾ ಜೇನು ಅಂದ್ರೆ ನಾವು ಪೂರ್ತಿ ಮಾತ್ರ ತೆಗೆಯಬಾರದು, ಯಾಕಂದ್ರೆ ಕಾಲ ಭಾಗ ಮಾತು ಹೆಚ್ಚಿತ್ತು ಅಂದ್ರೆ ಅರ್ಧ ತೆಗಿಬೇಕು, ಅರ್ಧ ಬಿಡಬೇಕು. ಅವರು ಮಕ್ಕಳಿಗೆ ಖುಷಿ ಇತ್ತು ಅಂದ್ರೆ ಆ ಗೂಡು ಕರೆಕ್ಟ್ ಇರ್ತಾವೆ, ಇಲ್ಲ ಅವ್ರು ನೀವು ಹೆಚ್ಚು ತುಪ್ಪ ತೆಗೆದ್ಬಿಟ್ರೆ ಅವು ಬಿಟ್ಟು ಹೋಗ್ತಾವೆ. ಮತ್ತೆ ನಾವು ತುಪ್ಪ ಪೂರ್ತಿ ತೆಕ್ಕೊಂಡು ಅವ್ರಿಗೆ ಬೇರೆ ಆಹಾರ ಕೊಡೋಕ್ಕಿಂತ ಅವ್ರ ತುಪ್ಪ ಅವರಿಗೆ ಬಿಡಬೇಕು. ಹೌದಲ್ಲ? ಹೌದು, ಅವ್ರ ತುಪ್ಪ ಅವ್ರಿಗೆ ಬಿಟ್ರೆ ನಮಗೆ ಲಾಭ ಏನಂದ್ರೆ ಪರಾಗಪರ್ಶ ಆಗಿ ರೌಂಡ್ ಎಲ್ಲಾ 3 ಕಿಲೋಮೀಟರ್ ವ್ಯಾಪ್ತಿ ತುಡುವೆ ಆದ್ರೆ 1.5 ಕಿಲೋಮೀಟರ್ ಎಲ್ಲವರ ಬೆಳೆ ಉತ್ತಮ ಆಗುತ್ತೆ. ಮಳೆಗಾಲದಲ್ಲಿ ಅವುಗಳಿಗೆ ಹೂವಿನ ಮಕರಂದ ಸಿಗಲ್ಲ, ಆ ಸಂದರ್ಭದೊಳಗೆ ನಾವು ಕಟಾವು ಮಾಡಲೇಬಾರ್ದು ಏನನ್ನು? ಹಾ, ಮಳೆಗಾಲದಲ್ಲಿ ಯಾವ ಗರಿ ಕಪ್ಪಾಗಿದೆ ನೋಡಿ, ಒಂದು ಗರಿ ಕಟ್ ಮಾಡಿ ಮದ್ದಲ್ಲಿ ಕೊಡ್ತಾ ಇದ್ದೀನಿ ನಾನು, ಮದ್ದಲ್ಲಿ ಕೊಟ್ಟು ಆಹಾರ ಕೊಡ್ತಾ ಇದ್ದೀನಿ. ಯಾಕಂದ್ರೆ ಬಹಳಷ್ಟು ತುಪ್ಪ ತೆಗೆಯುವುದಿಲ್ಲ, ಆದ್ರೆ ಕಪ್ಪು ಆದ ನಂತರ ಒಂದು ಗೂಡಿನಲ್ಲಿ 4 ತಿಂಗಳಿಗಿಂತ ಒಂದು ಗರಿ ಇರಬಾರ್ದು, ಹೊಸ ರೆಡಿ ಆಗ್ತಾ ಇರೋ. ಹಳೆ ಗರಿ ಇತ್ತು ಅಂದ್ರೆ ಅದಕ್ಕೆ ಒಂದೊಂದು ಕಾಯಿಲೆ ಬರ್ತದೆ, ರೋಗ ಬರ್ತದೆ, ಕಪ್ಪು ಹೊಸ ಹೊಸ ರೊಟ್ಟಿ ರೆಡಿ ಆಗ್ತಾ ಇರಬೇಕು. ನಿಮ್ಗೆ ಗೊತ್ತಾಗುತ್ತೆ? ಹೌದು, ಗೊತ್ತಾಗುತ್ತೆ. ಒಂದು ಬಾಕ್ಸ್ ನಲ್ಲಿ ಇರುವುದು 8 ಪ್ರೇಮ್, 8ನಲ್ಲಿ 4 ಪ್ರೇಮ್ ಮಾತ್ರ ಮಕ್ಕಳು ಇರ್ತಾವ, ಆ ಕಡೆ ಈ ಕಡೆ 4 ಪ್ರೇಮಿಗೆ ಮಾತ್ರ ತುಪ್ಪ ಇರ್ತಾವ, ಅಂದ್ರೆ ಆ ಮಕ್ಕಳು ಸಂಸಾರ ಕೊನೆ ಒಳಗೆ. ಒಟ್ಟಾರೆ ಏನ್ ಹೇಳ್ತಾರೆ ರೈತರಿಗೆ? ರೈತರಿಗೆ ನಾನು ಯಾವ ರೀತಿಯಿಂದ ಇದೇನೆ ಕಲಿಸೋದು, ಯಾಕಂದ್ರೆ ಬಹಳ ತುಪ್ಪ ತೆಗಿಬೇಡಿ ಅಂದ್ರೆ ನಮ್ಮ ಬೆಳೆ ಉತ್ತಮ ಆಗುತ್ತದೆ, ಈ ತುಪ್ಪದ ಆಸೆ ಮಾಡಬೇಡಿ, ನಮಗೆ ಈ ಸಮಗ್ರ ಕೃಷಿ ಒಳಗೆ ತುಪ್ಪಕ್ಕಿಂತ ನಮ್ಗೆ ಬೆಳೆ ಹೆಚ್ಚಾದ್ರೆ ಅದೇ ಖುಷಿ ನಮಗೆ, ಈ ತುಪ್ಪ ನಮಗೆ ಖರ್ಚಿಗೆ ಬೇಕಷ್ಟು ಮಾಡ್ಕೊಳ್ಳಿ, ಅದೇ ಬಿಸ್ನೆಸ್ ಮಾಡಬೇಡಿ ಅಂತ. ಹಾಗಾಗಿ ಅವುಗಳ ಕುಟುಂಬ, ಅವುಗಳ ಬದುಕು, ಅವು ಎಲ್ಲ ನೋಡಬೇಕು. ಹೌದು, ನಮ್ಮಂತೆ ನಾವು ಏನ್ ಮನೆ ಮಾಡ್ಲಿಕ್ಕೆ ಏನ್ ಎಲ್ಲ ಸಾಧನೆ ಮಾಡ್ತಾರಲ್ಲ, ಅದೇ ಅವರು ಅದೇ ನಮಗೆ ಅವ್ರ ಮನೆ ಮಾಡ್ಲಿಕ್ಕೆ ಸಾಧನೆ ಮಾಡ್ತಾರೆ, ಅವರು ಮುಂದೆ ಹೋಗಬೇಕು, ನಾವು ಮುಂದೆ ಬರಬೇಕು. ಅಂದ್ರೆ ಅವರು ಸಂತತಿ ಯಾವತ್ತು ಕೊಲ್ಲಬಾರದು ಅಂತ, ನಾಶ ಆಗದೆ ನೋಡ್ಕೊಳ್ಬೇಕು. ನಮಗೆ ಇವತ್ತು ಬಹಳ ದೊಡ್ಡ ಆಸೆ ಮಾಡಬಾರದು, ಕಮ್ಮಿ ಪ್ರಮಾಣದಲ್ಲಿ ನಮಗೆ ಈ ಮಂತ್ ನಲ್ಲಿ ಖುಷಿ ಇದ್ರೆ ಇದ್ದದ್ದು ಭಾರಿ ತೃಪ್ತಿ ಆಗ್ತದೆ. ಒಳ್ಳೇದು ರಾಮ್ ಮರಾಠಿ ಅವರೇ, ಇಷ್ಟೆಲ್ಲ ಮಾಹಿತಿಯನ್ನು ಹಂಚಿಕೊಂಡ್ರಿ. ಅದರಲ್ಲಿ ಮುಖ್ಯವಾಗಿ ಹೆಜ್ಜೇನು ಅವುಗಳ ಸಂತತಿಯನ್ನು ಕಾಪಾಡುವ ನಿಟ್ಟಿನೊಳಗೆ ಅನೇಕ ಕೆಲಸವನ್ನು ಮಾಡ್ತಾ ಇದ್ದೀರಿ. ನಿಮ್ಮ ಈ ಕಾರ್ಯ ಅತ್ಯಂತ ಸ್ವಾಗತಾರ್ಹ, ಸ್ತುತ್ಯಾರ್ಹ ಅಂತೇಳಿ ಅನ್ಕೊಳ್ತೀನಿ. ಈ ಇಷ್ಟೆಲ್ಲ ಮಾಹಿತಿ ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ. ಹಾಂ, ನಮಸ್ಕಾರ. ಜೇನು ಸಾಕಾಣಿಕೆ ಹಾಗೂ ಹೆಜ್ಜೇನು ಕುಟುಂಬಗಳ ಸಂರಕ್ಷಣೆಯ ಕುರಿತು ಯಲ್ಲಾಪುರ ತಾಲೂಕಿನ ಮುದ್ದಿನಗದ್ದೆಯ ರಾಮ ಹೊನ್ನಪ್ಪ ಮರಾಠಿ ಅವರೊಂದಿಗಿನ ಸಂದರ್ಶನವನ್ನ ಕೇಳಿದಿರಿ. ಸಂದರ್ಶಕರು ಎಚ್ಬಿ ರಾಮಡಗಿ. ಗಾಂವೋ ಕೆ ಸರ್ಪಂಚೋ ಕೆ ಲಿಯೆ ಕೊರೋನಾ ವೈರಸ್ COVID-19 ಸೇ ಜುಡಿ ಏಕ್ ಅವಶ್ಯಕ ಸೂಚನಾ, ದೂಸರೇ ರಾಜ್ಯೋ ಔರ್ ಶಹರೋ ಸೇ ವಾಪಸ್ ಆಯೆ ಲೋಗೋ ಕಿ ಪಹಚಾನ್ ಕರ್ ಉನ್ಕಿ ಸೂಚಿ ಬನಾಯೆ, ಉನ್ಕೋ COVID-19 ಸೇ ಬಚನೆ ಕೆ ತರೀಕೆ, ಉಸ್ಕೆ ಲಕ್ಷಣ ಔರ್ ಇಲಾಜ್ ಕೆ ಬಾರೆ ಮೇ ಬತಾಯೆ. ಕ್ವಾರಂಟೀನ್ ಕರ್ನೆ ಸೇ ಪಹಲೆ ಉನ್ಹೇ ಬತಾಯೆ ಕಿ ಉನ್ಕೆ ಔರ್ ಉನ್ಕೆ ಪರಿವಾರ್ ಕೆ ಹಿತ್ ಕೆ ಲಿಯೆ ಹೈ. ವಿಶ್ವಾಸ ದಿಲಾಯೆ ಕಿ ಡರ್ನೆ ಕಿ ಕೋಯಿ ಬಾತ್ ನಹಿ ಹೈ. ಜಿನ್ಹೇ ಬುಖಾರ್, ಖಾಂಸಿ ಯಾ ಸಾಂಸ್ ಕಿ ತಕ್ಲೀಫ್ ಹೋ ರಹಿ ಹೋ, ಉನ್ಕೆ ಸಾಥ್ ಕೋಯಿ ಭೇದ ಭಾವ್ ನಾ ಕರೇ. COVID-19 ಸೇ ಬಚಾವ್ ಜಿಮ್ಮೇದಾರಿ ಹೈ ಆಪ್ಕಿ ಔರ್ ಹಮಾರಿ. ಅಧಿಕ ಜಾನ್ಕಾರಿ ಕೆ ಲಿಯೆ ಅಪ್ನೆ ಜಿಲ್ಲಾ ಮ್ಯಾಜಿಸ್ಟ್ರೇಟ್ ಯಾ ಮುಖ್ಯ ಜಿಲ್ಲಾ ಚಿಕಿತ್ಸಾ ಅಧಿಕಾರಿ ಸೇ ಸಂಪರ್ಕ ಕರೇ, ಯಾ ಭಾರತ ಸರ್ಕಾರ ಕೆ ಹೆಲ್ಪ್ ಲೈನ್ ನಂಬರ್ 1075 ಪರ್ ಕಾಲ್ ಕರೇ. ಪಕ್ಷಿ ಖೇತ್ ಬಚಾತಕ ರಸಾಯನೆ ಅಂದಾಧುನ್ ರಸಾಯನ ಮಿಟ್ಟಿ ಸೆಹತ್ ಬಿಗಡನೆ ಲಗಿ ಮಾಟಿ ಹೀ ಕಮಜೋರ್ ಪಡ ಜಾಯಿ ಉಪಜ ಕೈಸೆ ಸೆಹತ್ಮಂದ ಹೋಗಿ. ಅರೆ ಪಹಲೆ ಐಸಾ ನೀ ಥಾ, ಪೂಛನಾ ಅಪ್ನೆ ಬಡೆ ಬುಜುರ್ಗೋ ಸೇ ಕೈಸೆ ಫಸಲ ಲಗನಾ ಜಿಕ್ಷ ಶುದ್ಧತಾ ಝಲಕ್ತಿ ಮಾಟಿ ಹೀ ತಗೋ ಔರ್ ಲೋ. ಪಹಲೀ ವಾಲಿ ಬಾತ್ ಕಹಾ, ಪರಂತು ಸಭಿ ಡಾಲೆ ಸಬ್ ನಹಿ, ಆಜ್ ಭಿ ಲಾಖೋ ಜಾಗರೂಕ್ ಕಿಸಾನ್ ಪರಂಪರಾಗತ ವಿಧಿ ಸೇ ಫಸಲ್ ಉಗಾ ರಹೇ ಪರ್ಚಾ ಕಮ್ ಔರ್ ಉಪಜ್ ಕೀ ಕೀಮತ್ ಭಿ ಬೆಹತರ್ ಪಾ ರಹೇ ಸಚ್ ಹೈ. ರೇ ಬೇಟೆ, ಎಕ್ಸ್ಪೀರಿಯನ್ಸ್ ಸೇ ಬತಾ ರಹಾ ಹೈ, ಧೂಪ್ ಮೇ ಬಾಲ್ ಸಫೇದ್ ನಹಿ ಕಿಯೇ ಹೈ. ಠೀಕ್ ಹೈ ಭಾಯಿ, ಮೈ ಭಿ ಆಜ್ ಸೇ ಭಿ ಖೇತಿ ಶುರು ಕರೂಂಗಾ. ಮಾಟಿ ಸೇ ಪ್ರೇಮ್ ಕಿ ಪರಂಪರಾ ಹೈ, ಪರಂಪರಾಗತ ವಿಧಿ. ರೈತರಿಗೆ ಸಲಹೆ, ಬಿತ್ತನೆಯಲ್ಲಿ ಉತ್ತಮ ಗುಣಮಟ್ಟದ ಬೀಜಗಳ ಉಪಯೋಗವು ಅತಿ ಮುಖ್ಯವಾದ ಪರಿಕರವಾಗಿರುತ್ತದೆ. ಗುಣಮಟ್ಟದ ಬೀಜವನ್ನು ಉಪಯೋಗಿಸದಿದ್ದರೆ ಹಂಗಾಮು ಕಳೆದುಕೊಳ್ಳುವುದರ ಜೊತೆಗೆ ಇತರೆ ಪರಿಕರಗಳಾದ ಗೊಬ್ಬರ, ನೀರು, ಬೀಜೋಪಚಾರ ಮತ್ತು ಸಸ್ಯ ಸಂರಕ್ಷಣೆ ಕ್ರಮಗಳಲ್ಲಿನ ಖರ್ಚು ವ್ಯರ್ಥವಾಗುತ್ತದೆ. ಇಳುವರಿ ಕಡಿಮೆಯಾಗಿ ಆರ್ಥಿಕ ಸಂಕಷ್ಟ ಎದುರಾಗುವುದು. ಈ ಎಲ್ಲ ಕಾರಣಗಳಿಂದ ಉತ್ತಮ ಗುಣಮಟ್ಟದ ಬೀಜ ವ್ಯವಸಾಯದಲ್ಲಿ ಅತಿಮುಖ್ಯ ಪಾತ್ರವನ್ನು ವಹಿಸುತ್ತದೆ. ಹಂಗಾಮು ಪೂರ್ವದಲ್ಲಿಯೇ ಬೇಸಾಯದ ಅತಿ ಮುಖ್ಯ ಪರಿಕರವಾದ ಬೀಜದ ಗುಣಮಟ್ಟದ ಬಗ್ಗೆ ಖಚಿತಪಡಿಸಿಕೊಂಡು ಬಿತ್ತನೆ ಕೈಗೊಳ್ಳಬೇಕು. ಇದರಿಂದ ಉತ್ತಮ ಮೊಳಕೆ ಪ್ರಮಾಣದೊಂದಿಗೆ ಸಸಿಗಳು ಸದೃಢವಾಗಿ ಬೆಳೆಯುತ್ತವೆ. ಇತರೆ ಪರಿಕರಗಳ ಜೊತೆ ಉತ್ತಮ ಗುಣಮಟ್ಟದ ಬೀಜವನ್ನು ಉಪಯೋಗಿಸುವುದರಿಂದ ಶೇಕಡ 20-30% ಹೆಚ್ಚು ಇಳುವರಿ ಪಡೆಯಬಹುದಾಗಿದೆ. ರೈತರು ತಾವು ಖರೀದಿಸಿದ ಬೀಜದ ಗುಣಮಟ್ಟದ ಮಾಹಿತಿ ಇಲ್ಲದಿದ್ದಾಗ ತಮ್ಮಲ್ಲೇ ಇರುವ ಬೀಜದ ಗುಣಮಟ್ಟವನ್ನು ತಾವೇ ಪರೀಕ್ಷೆ ಮಾಡಿಕೊಳ್ಳಬೇಕು ಅಥವಾ ಬೀಜ ಪ್ರಯೋಗಾಲಯದಲ್ಲಿ ಪರೀಕ್ಷೆ ಮಾಡಿಸಿ ಮೊಳಕೆ ಪ್ರಮಾಣವನ್ನು ಖಚಿತಪಡಿಸಿಕೊಂಡು ಬಿತ್ತನೆ ಮಾಡಬೇಕು. ಬೀಜವನ್ನು ಪ್ರಯೋಗಾಲಯದಲ್ಲಿ ಪರೀಕ್ಷಿಸಬೇಕಾದರೆ ಬೀಜ ಚೀಲಗಳಿಂದ ಮಾದರಿಗಳನ್ನು ತೆಗೆದು ಕ್ರೋಢೀಕರಿಸಿ ಪ್ರಯೋಗಾಲಯದ ಸೌಲಭ್ಯವಿಲ್ಲದಿದ್ದರೆ ಅಥವಾ ಸಮಯದ ಅಭಾವವಿದ್ದರೆ ರೈತರು ತಾವೇ ಬೀಜಗಳ ಮೊಳಕೆ ಪರೀಕ್ಷೆ ಕೈಗೊಂಡು ಮೊಳಕೆ ಪ್ರಮಾಣವನ್ನು ಖಚಿತಪಡಿಸಿಕೊಳ್ಳಬಹುದು. ದಿನಪತ್ರಿಕೆ ಅಥವಾ ಮೊಳಕೆ ಕಾಗದ ಹಾಗೂ ಮರಳನ್ನು ಉಪಯೋಗಿಸಿಕೊಂಡು ಬೀಜದ ಪರೀಕ್ಷೆಯನ್ನು ಮಾಡಿಕೊಳ್ಳಬಹುದು. ಈ ದಿನಪತ್ರಿಕೆ ಅಥವಾ ಮೊಳಕೆ ಕಾಗದ ಪದ್ಧತಿ 1.5 ಉದ್ದ ಮತ್ತು 1 ಅಗಲವಿರುವ ದಿನಪತ್ರಿಕೆ ಅಥವಾ ಮೊಳಕೆ ಹಾಳೆಗಳ 3 ಪ್ರತಿಯನ್ನ ತೆಗೆದುಕೊಂಡು ಹಾಳೆಗಳನ್ನು ನೀರಿನಲ್ಲಿ ಸುಮಾರು 2-3 ನಿಮಿಷಗಳ ಕಾಲ ನೆನೆಸಿ ತದನಂತರ ಹೆಚ್ಚಿನ ನೀರನ್ನ ಬಸಿಯಬೇಕು. ಇದರ ಜೊತೆ ದಿನಪತ್ರಿಕೆಗಿಂತ ಸ್ವಲ್ಪ ಅಗಲವಾದ ಪ್ಲಾಸ್ಟಿಕ್ ಹಾಳೆಯನ್ನು ತೆಗೆದುಕೊಂಡು ನೆಲದ ಮೇಲೆ ಹರಡಿ ಅದರ ಮೇಲೆ ಒದ್ದೆಯಾದ 2 ಹಾಳೆಯನ್ನು ಹರಡಬೇಕು. ತದನಂತರ ಹಾಳೆಯ ಮೇಲೆ ಬೆಳೆಗಳಿಗೆ ಅನುಗುಣವಾಗಿ 100 ಬೀಜಗಳನ್ನು ಜೋಡಿಸಬೇಕು. ಒಂದು ಬೀಜವು ಇನ್ನೊಂದು ಬೀಜಕ್ಕೆ ತಗುಲಬಾರದು. ಬೀಜಗಳನ್ನು ಜೋಡಿಸಿದ ನಂತರ ಬೀಜಗಳ ಮೇಲೆ ನೀರನ್ನು ಸಿಂಪಡಿಸಿ ನೆನೆಸಿದ ಮತ್ತೊಂದು ಹಾಳೆಯನ್ನು ಹರಡಬೇಕು. ಈ ರೀತಿ 4 ಮಾದರಿಯಲ್ಲಿ ಮಾಡಬೇಕು. ನಂತರದಲ್ಲಿ ಪತ್ರಿಕೆ ಮತ್ತು ಪ್ಲಾಸ್ಟಿಕ್ ಹಾಳೆಯನ್ನು ಸುರುಳಿಯಾಗಿ ಸುತ್ತಿ ತಂಪಾಗಿರುವ ಸ್ಥಳದಲ್ಲಿ ನೇರವಾಗಿ ಓರೆಯಾಗಿ ಇಡಬೇಕು. 7 ದಿನಗಳ ನಂತರ ಅಥವಾ ಬೆಳೆಯನ್ನಾಧರಿಸಿ ಸುರುಳಿ ಸುತ್ತಿದ ಹಾಳೆಯನ್ನು ತೆಗೆದು ಉತ್ತಮ ಮೊಳಕೆ ಸದೃಢವಾಗಿ ಒಡೆದ ಬೀಜಗಳನ್ನು ಲೆಕ್ಕ ಮಾಡಬೇಕು. ಸದೃಢವಾದ ಬೇರು, ಕಾಂಡ ಮತ್ತು ರೋಗವಿಲ್ಲದ ಮೊಳಕೆಯೊಡೆದ ಸಸಿಗಳನ್ನು ಎಣಿಸಬೇಕು. 4 ಮಾದರಿಗಳ ಪರೀಕ್ಷೆ ವರದಿ ಆಧರಿಸಿ ಸರಾಸರಿ ಮೊಳಕೆ ಪ್ರಮಾಣ ಖಚಿತಪಡಿಸಿಕೊಂಡು ಆಯಾ ಬೆಳೆಗೆ ನಿಗದಿಪಡಿಸಿದ ಮೊಳಕೆ ಪ್ರಮಾಣ ಹೊಂದಿದ್ದರೆ ಮಾತ್ರ ಅಂತಹ ಬೀಜಗಳನ್ನು ಬಿತ್ತನೆಗೆ ಉಪಯೋಗಿಸಬೇಕು. ಇದೇ ರೀತಿ ಮರಳು ಪದ್ಧತಿಯಲ್ಲೂ ಕೂಡ ಬೀಜ ಪರೀಕ್ಷೆಯನ್ನ ಮಾಡಿಕೊಳ್ಳಬಹುದು. ಒಂದು ಪ್ಲಾಸ್ಟಿಕ್ ಟ್ರೇಯಲ್ಲಿ ಮರಳನ್ನ ತುಂಬಿ ನೀರಿನಲ್ಲಿ ಮರಳನ್ನ ನೆನೆಸಿ ಹೆಚ್ಚಿನ ನೀರನ್ನ ಬಸಿದು ಪ್ರತಿ ಟ್ರೇಗೆ ಬೆಳೆಗಳಿಗನುಗುಣವಾಗಿ 50-100 ಬೀಜಗಳನ್ನು ಸಮಾನ ಅಂತರದಲ್ಲಿ ಅರ್ಧ ಅಂಗುಲ ಆಳಕ್ಕೆ ಊರಬೇಕು. ಹೀಗೆ 4 ಟ್ರೇಗಳಲ್ಲಿ ಬೀಜವನ್ನ ನೆಟ್ಟು ನೀರನ್ನ ಉಣಿಸುತ್ತಾ ಬೆಳೆಗಳಿಗೆ ತಕ್ಕಂತೆ 1 ನಂತರ ಮೊಳಕೆಯೊಡೆದ ಸಸಿಗಳನ್ನು ಎಣಿಸಬೇಕು. 4 ಮಾದರಿಗಳ ಪರೀಕ್ಷೆಯ ಸರಾಸರಿ ಮೊಳಕೆ ಪ್ರಮಾಣ ಖಚಿತಪಡಿಸಿಕೊಂಡು ನಿಗದಿಪಡಿಸಿದ ಮೊಳಕೆ ಪ್ರಮಾಣ ಹೊಂದಿದ್ದರೆ ಮಾತ್ರ ಅಂತಹ ಬೀಜಗಳನ್ನು ಬಿತ್ತನೆಗೆ ಉಪಯೋಗಿಸಬೇಕು. ರೈತರಿಗೆ ಸಲಹೆ ಕೇಳಿದಿರಿ. ಕಿಸಾನ ವಾಣಿ ಕಾರ್ಯಕ್ರಮ ಪ್ರಸಾರವಾಯಿತು. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ಕೆಳಗರೇ ಗಮನಿಸಿ, ಇಂದು ರಾತ್ರಿ 7:45 ನಿನ್ನೆ ದಾವಣಗೆರೆಯಲ್ಲಿ ಕೇಂದ್ರದ ಗೃಹ ಮತ್ತು ಸಹಕಾರ ಸಚಿವರಾದ ಶ್ರೀ ಅಮಿತ್ ಶಾ ಅವರು ಭಾಗವಹಿಸಿದ ಸಮಾರಂಭಗಳ ಬಾನುಲಿ ವರದಿ ಪ್ರಸಾರವಾಗಲಿದೆ.

ಮಹಿಮಾ